ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಭೂಮಿ ಬದುಕು ಭೂ ದಾಖಲೆಗಳ ನಿರ್ವಹಣೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಭೂಮಿ ಬದುಕು ಸರಣಿಯ ಕಡೆಯ ಕಂತು ಇಂದು ಪ್ರಸಾರವಾಗ್ತಿದೆ. ಈ ದಿನ ಕಂದಾಯ ಇಲಾಖೆಯ ಬಗ್ಗೆ ರೈತರು ತಿಳಿದಿರಬೇಕಾದ ಮಾಹಿತಿ, ಈ ಕುರಿತು ಡಾಕ್ಟರ್ ಎಸ್ ವಿ ರಂಗನಾಥ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಡಾಕ್ಟರ್ ರಂಗನಾಥ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ರೈತರು ಅತಿ ಅಗತ್ಯವಾಗಿ ತಿಳ್ಕೋಬೇಕಾಗಿರುವಂತಹ ಅಂಶಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಯಾಕಂದ್ರೆ ಕಂದಾಯ ಇಲಾಖೆ ಮತ್ತು ರೈತರು ಎರಡು ಒಟ್ಟಿಗೆ ಸಾಕಬೇಕಾದಂತಹದ್ದು. ರೈತರಿಲ್ಲದೆ ಕಂದಾಯ ಇಲಾಖೆಗೆ ಕೆಲಸ ಇಲ್ಲ, ಕಂದಾಯ ಇಲಾಖೆ ಇಲ್ಲದೆ ರೈತರಿಗೆ ಕೆಲಸ ಆಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಸತತವಾದಂತಹ ಒಡನಾಟ ಇಬ್ಬರ ಮಧ್ಯದಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕಂದಾಯ ಇಲಾಖೆಯಲ್ಲಿ ಏನೇನು ಕೆಲಸಗಳು ನಡೆಯುತ್ತೆ, ಅದು ಯಾವ ರೀತಿಯಾಗಿ ನಮಗೆ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಮಾಹಿತಿ ಇರಬೇಕಾಗತ್ತೆ. ಸಾಮಾನ್ಯ ಜನರಿಗೂ ಇದ್ರ ಬಗ್ಗೆ ಮಾಹಿತಿ ಇರಬೇಕು, ಅದರಲ್ಲೂ ರೈತರಿಗೂ ಅನೇಕ ವಿಷಯಗಳು. ಯಾಕೆಂದ್ರೆ ಕಂದಾಯ ಇಲಾಖೆ ಇರುವಂತಹದ್ದೇ ಈ ಭೂ ದಾಖಲೆಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ. ರೈತರು ಅಂದ ತಕ್ಷಣ ಅವರಿಗೆ ಜಮೀನಿದೆ, ವ್ಯವಸಾಯ ಮಾಡ್ತಾರೆ ಅನ್ನೋಂಥದ್ದೇ ಒಂದು ಮುಖ್ಯವಾದಂತಹ ಅಂಶ ಆಗಿರೋದ್ರಿಂದ ಅವರಿಗೆ ಸಂಬಂಧಪಟ್ಟಂತಹ ರೆಕಾರ್ಡ್ಸ್ ಏನಿದೆ ಅದು ಕಂದಾಯ ಇಲಾಖೆನಲ್ಲಿ ನಿರ್ವಹಣೆ ಆಗುತ್ತೆ. ಇದಕ್ಕೋಸ್ಕರ ನಾವು ದುಡ್ಡನ್ನು ತಗೋತೀವಿ, ರೈತರಿಂದ ಭೂ ಕಂದಾಯದ ರೂಪದಲ್ಲಿ ದುಡ್ಡನ್ನು ತಗೊಳ್ತೇವೆ. ಅದನ್ನ ಅದರಲ್ಲಿ ಕಡಿಮೆ ಜಮೀನಿತ್ತು ಅಂತ ಹೇಳಿದ್ರೆ ರೆಕಾರ್ಡ್ ಮೇಂಟೆನೆನ್ಸ್ ಅಂತೇಳಿ ಬರೀ 5 ರೂಪಾಯಿ ಅದನ್ನ ತಗೊಳ್ಳುವಂತ ಒಂದು ಅವಕಾಶನೂ ಇದೆ. ಸುಮಾರು 1973ರಲ್ಲಿ ನಮ್ಮ ಭೂ ಕಂದಾಯಗಳು ನಿಗದಿಯಾಗಿದೆ. ಒಂದು ಹಂತದಲ್ಲಿ ಸರ್ಕಾರ ನಡೀತಾ ಇದ್ದಿದ್ದು ಭೂ ಕಂದಾಯದಿಂದ, ಅಂದ್ರೆ ಅದಕ್ಕೆಲ್ಲ ತುಂಬಾ ಹಿಂದೆ ರಾಜರ ಮಹಾರಾಜರುಗಳ ಆಳ್ವಿಕೆ ಕಾಲದಲ್ಲಿ ಸರ್ಕಾರಗಳು ನಡೀತಿದ್ದೇ ಭೂ ಕಂದಾಯದಿಂದ. ಆದ್ರೆ ರೈತರಿಗೆ ಅದು ಹೊರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ನಂತರದಲ್ಲಿ ಕಡಿಮೆ ಆಗ್ತಾ ಆಗ್ತಾ ಆಗ್ತಾ ಇವತ್ತು ತುಂಬಾ ನಿಕೃಷ್ಟವಾದಂತಹ ಮಟ್ಟದಲ್ಲಿದೆ. ಸುಮಾರು 40-50 ವರ್ಷಗಳಿಂದ ಭೂಕಂದಾಯದ ಪರಿಷ್ಕರಣೆ ಆಗಿಲ್ಲ. ಇಷ್ಟಾಗೂ ಸಹ ಸರಿಯಾಗಿ ಬೆಳೆ ಬರಲಿಲ್ಲ ಅಂತ ಹೇಳಿದ್ರೆ ಭೂಕಂದಾಯವನ್ನು ಮನ್ನಾ ಮಾಡೋ ತನಕ ಅವಕಾಶಗಳು ಇರುತ್ತೆ. ಸೊ ಹಾಗಾಗಿ ರೈತರಿಗೆ ತಮ್ಮ ಜಮೀನಿಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯಾದಂತಹ ಮಾಹಿತಿಗಳು ಇರಬೇಕಾಗತ್ತೆ, ಗೊತ್ತಿರುತ್ತೆ ಅವರಿಗೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ, ಈ ಅಣ್ಣ ತಮ್ಮಂದಿರುಗಳು ವ್ಯಾಜ್ಯಗಳನ್ನ ಮಾಡಿಕೊಳ್ಳುವಂತಹದ್ದು ಅಥವಾ ತಂದೆ ಸತ್ತ ನಂತರ ಮಕ್ಕಳು ತಮ್ಮ ಆಸ್ತಿಗಳನ್ನ ಭಾಗ ಮಾಡಿಕೊಳ್ತಾರೆ, ಅದು ಅವರಿಬ್ಬರ ಮಧ್ಯದಲ್ಲಿ ಒಂದು ಒಳ್ಳೆಯ ಸಂಬಂಧ ಇತ್ತು ಅಂತ ಹೇಳಿದ್ರೆ ಅವ್ರ ಜೀವಿತದ ಅವಧಿವರೆಗೆ ಅವರು ಏನು ಖಾತೆನೂ ಮಾಡಿಸ್ಕೊಳ್ಳಲ್ಲ, ಏನು ಮಾಡಿಸ್ಕೊಳ್ಳಲ್ಲ, ಹಾಗೆ ಮುಂದುವರೆದು ಬಿಡುತ್ತೆ. ಅಕಸ್ಮಾತ್ ದುರದೃಷ್ಟವಶಾತ್ ಆ ಅಣ್ಣ ತಮ್ಮಂದ್ರು ಸತ್ತೋದ್ರೆ, ತಂದೆ ಸತ್ತೋಗಿದ್ದಾನೆ, ಅಣ್ಣ ತಮ್ಮಂದ್ರು ಸತ್ತೋಗಿದ್ದಾರೆ ಅಂದಾಗ ಆ ನಂತರದ ಅವರ ಮಕ್ಕಳು, ಆಗ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಇದೇ ಸ್ವಯಾರ್ಜಿತನ ಪಿತ್ರಾರ್ಜಿತನ, ಈ ಆಸ್ತಿ ಯಾರಿಗೋಗ್ಬೇಕು, ನನಗೆ ಅಷ್ಟು ಬರಬೇಕು, ನನಗೆ ಇಷ್ಟು ಬರಬೇಕು, ಈಗ ಒಂದು 10 ಎಕರೆ ಜಮೀನಿದೆ ಹಾಗೆ ಅಂತ ಇಟ್ಕೊಂಡು ಅದನ್ನ ಇಬ್ರು ಅಣ್ಣ ತಮ್ಮಂದ್ರಿಗೆ 5-5 ಎಕರೆ ಬಂತು ಅಂತ ಹೇಳಿದ್ರೆ, ಅವ್ರಿಗೆ 4-5 ಜನ ಮಕ್ಕಳಿತ್ತು ಅಂತ ಹೇಳಿದ್ರೆ ಆಗ ಎಕರೆಗಳು ಗುಂಟೆಗಳ ಲೆಕ್ಕಕ್ಕೆ ಇಳಿದೋಗ್ಬಿಡುತ್ತೆ. ಮತ್ತೆ ಅದನ್ನ ರಸ್ತೆ ಸಂಪರ್ಕ ಇರುವಂತಹ ಜಾಗ ಆಯ್ತು ಅಂತ ಹೇಳಿದ್ರೆ ಇದನ್ನ ನನಗೆ ಬರಬೇಕು ಹಾಗೆ ಅಂತೇಳಿ ಗಲಾಟೆ ಶುರುವಾಗ್ಬಿಡುತ್ತೆ. ಸೊ ಇದಾಗಬಾರ್ದು ಅಂತ ಹೇಳಿದ್ರೆ ರೈತರಿಗೆ ತಮ್ಮ ಜಮೀನಿನ ಬಗ್ಗೆ ಮಾಹಿತಿ ಇರಬೇಕು. ತುಂಬಾ ಜನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮ್ಮಪ್ಪ ಮಾಡ್ತಿದ್ದು ನಾನು ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳು ಅದನ್ನೇ ಮಾಡ್ತಾರೆ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಸಮಸ್ಯೆಗಳು ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಕೊನೆಗೆಷ್ಟು ಅಂತ ಹೇಳಿದ್ರೆ ಹೊಡೆದಾಟಗಳು, ಬಡದಾಟಗಳು, ಕೊಲೆಗಳು ಇಷ್ಟು ತನಕ ಹೋಗುತ್ತೆ. ಯಾಕಂದ್ರೆ ಇವತ್ತು ಭೂಮಿ ಬೆಲೆ ಜಾಸ್ತಿ ಇದೆ, ಅದು ಮೈಸೂರು ತಾಲೂಕಿನಂತಹ ವ್ಯಾಪ್ತಿನಲ್ಲಿ ಎಲ್ಲ ಇಡೀ ಮೈಸೂರು ತಾಲೂಕು ಅಂದ್ರೆ ಮೈಸೂರೇ ಆಗೋಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ನಮ್ಮ ಅಗ್ರಿಕಲ್ಚರ್ ಜಮೀನುಗಳು ಅಷ್ಟು ಮಟ್ಟಿಗೆ ಕಡಿಮೆನೂ ಆಗ್ತಾ ಇದೆ, ಎಲ್ಲರೂ ಅದನ್ನ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡೋದಕ್ಕೆ ಅಂತೇಳಿ ಹೋಗ್ತಾರೆ. ಆಗ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಯಾರು ಒಬ್ರು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೋದ್ರೆ ಇಲ್ಲ ಅವನದು ಪೂರ್ತಿ ಅವನಿಗೆ ಹಕ್ಕಿಲ್ಲ, ಅದು ಆ ಹಕ್ಕು ನಮಗೂ ಇದೆ, ನಮಗೂ ದುಡ್ಡು ಬರಬೇಕು ಇತ್ಯಾದಿಗಳು, ಈ ತರದಂತ ವ್ಯಾಜ್ಯಗಳು ಪ್ರಾರಂಭ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ರೈತರಿಗೆ ತಮ್ಮ ಜಮೀನಿನ ಬಗ್ಗೆ ಏನು ಮಾಹಿತಿ ಇದೆ ಅದು ಅಧಿಕೃತವಾದಂತಹ ಮಾಹಿತಿನ ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. ಯಾಕಂದ್ರೆ ನನಗೆ ಏನೇ ಗೊತ್ತಿರಬಹುದು, ನನ್ನ ಜಮೀನಿಗೆ ಸಂಬಂಧಪಟ್ಟಾಗ ನಾನು ಏನೇ ಹೇಳ್ಬೋದು, ಆದ್ರೆ ಅಧಿಕೃತವಾಗಿ ದಾಖಲೆಗಳು ಸರಿಯಾಗಿದೆಯಾ ಅನ್ನೋದ್ರ ಮೇಲೆ ಅವರ ಜಮೀನು ಹೇಗಿರಬೇಕು ಅನ್ನೋದು ತೀರ್ಮಾನ ಆಗುತ್ತೆ. ಏನು ಅಧಿಕೃತವಾದಂತಹ ದಾಖಲೆ ಅಂತ ಹೇಳಿದ್ರೆ, ಈಗ ಒಂದು ಮೊದಲನೇದಾಗಿ ನಾವು ಖಾತಾ ಬದಲಾವಣೆ ಅಂತ ಹೇಳಿ ಕರಿತೀವಿ. ಖಾತಾ ಬದಲಾವಣೆ ಅಂತಂದ್ರೆ ಅಕಸ್ಮಾತ್ ತಂದೆ ಸತ್ರೆ ಆ ನಂತರ ನೆಕ್ಸ್ಟ್ ವಾರಸ್ದಾರರಿಗೆ ಅದರ ಖಾತೆ ಬದಲಾವಣೆ ಆಗಬೇಕು. ಅದು 30 ದಿವಸ ಕಾಲಾವಕಾಶ ಇರುತ್ತೆ. ಈ ಒಂದು ತಂದೆ ಸತ್ತಾಗ ಅದರದೊಂದು ರಿಜಿಸ್ಟ್ರೇಷನ್ ಆಗಿರ್ಬೇಕು, ಅವರ ಅಸತ್ತಿದ್ದಕ್ಕೆ ಸಂಬಂಧಪಟ್ಟಾಗೆ ಮರಣ ದೃಢೀಕರಣ ಪತ್ರಕ್ಕೋಸ್ಕರ ರಿಜಿಸ್ಟ್ರೇಷನ್ ಆಗಿರ್ಬೇಕು. ಅದಾದ ನಂತರ 30 ದಿವಸಗಳ ನಂತರ ಇವರು ಖಾತೆಯನ್ನು ಬದಲಾವಣೆ ಮಾಡಿಕೊಳ್ಬಹುದು. ಅಂದ್ರೆ ಸಾಯ್ತಿದ್ದಾಗನೇ ಅವ್ರ ಡೆತ್ ಸರ್ಟಿಫಿಕೇಟ್ ಸಿಕ್ತು ಅಂತ ಹೇಳಿದ್ರೆ ಅರ್ಜಿಯನ್ನು ಹಾಕಿ ನನಗೆ ಈ ತರ ನಮ್ಮ ತಂದೆ ಸತ್ತಿರೋದ್ರಿಂದ ಈ ಜಮೀನು ನಮಗೆ ಬರಬೇಕು ಆಗಿ ಅಂತೇಳಿ ಹಾಕೋಬೇಕಾಗುತ್ತೆ. ಅದ್ ಹಾಕೋಕ್ಕೆ ಮುಂಚಿತವಾಗಿನೇ ಇವರಿಗೆ ಅದ್ರದ ಬಗ್ಗೆ ಸರಿಯಾದಂತಹ ಮಾಹಿತಿ ಇರಬೇಕು. ಈಗೇನಾಗುತ್ತೆ, ಸಾಮಾನ್ಯವಾಗಿ ನನ್ನ ಅನುಭವದಲ್ಲಿದೆ ಅಂತೇಳಿ ಸರ್ಕಾರಿ ಜಮೀನು ಅಕಸ್ಮಾತ್ ಪಕ್ಕದಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ಸೇರಿಸಿ ಇವರು ಉಳುಮೆಯನ್ನ ಮಾಡ್ತಿರ್ತಾರೆ. ಇದುವರೆಗೆ ಯಾರು ಕೇಳಿದ್ದೇ ಇದ್ರೆ ಈಗ ಅಕಸ್ಮಾತ್ ನನಗೆ 1 ಎಕರೆ ಜಾಗ ಇದೆ, ಪಕ್ಕದಲ್ಲಿ 1/2 ಎಕರೆಯಷ್ಟು ಸರ್ಕಾರಿ ಜಾಗ ಇತ್ತು, ಅದನ್ನು ಸೇರಿಸಿ ನಾನು ಒತ್ತುವರಿ ಮಾಡಿಕೊಂಡು ಅದನ್ನು ಉಳುಮೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವನ ಹಕ್ಕಿಗೆ 1/2 ಎಕರೆ ಇರೋದಿಲ್ಲ. ಅವನಿಗೆ ಹಕ್ಕಲ್ಲಿರುವಂತಹದ್ದು 1 ಎಕರೆ ಮಾತ್ರ, ಹಂಗೆ ಅದನ್ನ ಮಾರಾಟ ಮಾಡೋದಕ್ಕೂ ಅವಕಾಶ ಇರೋದಿಲ್ಲ. ಆದರೆ ಸುಮ್ಮನೆ ನೋಡ್ತಿದ್ದಾಗೆ ನನಗೆ 1/2 ಎಕರೆ ಇದೆ ಹಾಗೆ ಅಂತ ಅನ್ಕೊಂಡು ಇವರು 1/2 ಎಕರೆನು ಮಾರಾಟ ಮಾಡಕ್ ಹೋದ್ರೆ ಅದು ಮಾರಾಟ ಮಾಡೋದಕ್ಕೆ ಆಗೋದಿಲ್ಲ. ಇವ್ರು ಗೊತ್ತಿಲ್ಲೇನೆ ಯಾರ ಜೊತೆಗಾದ್ರೂ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ರೆ, ನಾನು ಮಾರಾಟ ಮಾಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿದ್ರೆ ಆ ನಂತರ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಇವರು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದಾಗ ಇಲ್ಲ, ಇದು ನಿನ್ನ ಹೆಸರಲ್ಲಿರುವಂತದ್ದು, ಕೇವಲ 1 ಎಕರೆ ಮಾತ್ರ, ಇನ್ನು 1/2 ಎಕರೆ ಇಲ್ಲ ಅಂತಂದಾಗ ಅದನ್ನ ಯಾರು ಖರೀದಿ ಮಾಡಬೇಕು ಅಂತ ಹೊರಟಿರ್ತಾನೋ ಅವನು ತಕರಾರನ್ನ ಪ್ರಾರಂಭ ಮಾಡ್ತಾನೆ. ಸೊ ಆ ಕಾರಣಕ್ಕೋಸ್ಕರ RTC ಪ್ರಕಾರದಲ್ಲಿ ನನಗೆ ಇರುವಂತಹ ಜಮೀನೆಷ್ಟು, ಆ ಜಮೀನಲ್ಲಿ ನನ್ನ ಹೆಸರೇ ಬಂದಿದೆಯಾ, ಬೇರೆಯವರ ಹೆಸರು ಇದೆಯಾ. ಈ ಕೆಲಸ ಏನಾಗುತ್ತೆ, 8-10 ಎಕರೆ ಇದ್ದಾಗ ಅದರಲ್ಲಿ ನಂದು 2 ಎಕರೆ ಮಾತ್ರ ಇರುತ್ತೆ, ಇನ್ನು 8 ಎಕರೆ ಬೇರೆ ಬೇರೆಯವ್ರ ಹೆಸರಲ್ಲಿ ಇರುತ್ತೆ. ಆಗ ತಿಳುವಳಿಕೆ ಇರಬೇಕು ನನಗೆ, ಉಳಿದಂತ 8 ಎಕರೆಗೆ ಮಾಲೀಕರು ಯಾರ್ಯಾರಿದ್ದಾರೆ ಹಾಗೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯ ನಾವು ನಮ್ಮ 2 ಎಕರೆಗೆ ಸಂಬಂಧಪಟ್ಟಾಗ ಮಾತ್ರ ಯೋಚನೆಯನ್ನು ಮಾಡಿರ್ತೀವಿ. ಆದ್ರೆ ಆ ಸರ್ವೆ ನಂಬರ್ನಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಜಮೀನಿನ ಬಗ್ಗೆಯೂ ಸಹ ನಮಗೆ ಮಾಹಿತಿ ಇರಬೇಕು. ಈಗ ಒಂದು ಸರ್ವೆ ನಂಬರ್ನ RTC ನೀವು ತಗೊಂತು ಅಂತ ಹೇಳಿದ್ರೆ ಅದರಲ್ಲಿ ಯಾರ್ಯಾರ ಹೆಸರಿಗೆ ಖಾತೆ ಆಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಇದೆ ಅದರೊಳಗಡೆ, ಎಕ್ಸ್ಟೆಂಟ್ ಎಷ್ಟೆಷ್ಟಿದೆ ಹಾಗೆ ಅಂತೇಳಿ ಅದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ RTCಯನ್ನ ನೋಡ್ಕೊಳ್ಳುವಂತದ್ದು ಮುಖ್ಯವಾದಂತಹ ಕೆಲಸ. ಇವತ್ತು RTC ತಗೋಬೇಕು ಅಂದ್ರೆ ತಾಲೂಕು ಕಚೇರಿಗೆ ಹೋಗಬೇಕು ಅಂತಿಲ್ಲ, ಇಂಟರ್ನೆಟ್ ಸೆಂಟ್ರಲ್ ಕೂತ್ಕೊಂಡು ನಾವು ನಮ್ಮ ಹೆಸರಿನ RTCಯನ್ನ ನೋಡ್ಕೊಳ್ಳಕ್ ಅವಕಾಶ ಇದೆ. ಅದರಲ್ಲಿ ಕಂದಾಯ ಇಲಾಖೆಗೆ ಹೋಗಬೇಕು, RTC ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಗ್ರಾಮ, ಯಾವ ಸರ್ವೆ ನಂಬರ್ ಅಂತೆಲ್ಲ ಕೇಳುತ್ತೆ. ನೀವು ಸರಿಯಾಗಿ ಕೊಡ್ತು ಅಂತ ಹೇಳಿದ್ರೆ ಅದು ಅಲ್ಲೇ ಡಿಸ್ಪ್ಲೇ ಆಗುತ್ತೆ, ಪ್ರಿಂಟ್ ಒಳಗೆ ಬರ್ದಿದ್ರೂ ನೀವು ನೋಡ್ಕೋಬಹುದು. ಅಕಸ್ಮಾತ್ ನಮಗೆ ತಾಲೂಕು ಆಫೀಸ್ಗೆ ಹೋಗ್ತಿಲ್ಲ ಅಂತಾದ್ರೆ ಅಲ್ಲೇ ನೋಡ್ಕೋಬಹುದು. ತಪ್ಪುಗಳಿತ್ತು ಅಂತ ಹೇಳಿದ್ರೆ ಅದರ ಕರೆಕ್ಷನ್ ಮಾಡೋದಕ್ಕೆ ಅವಕಾಶಗಳಿದೆ. ಆದ್ರೆ ನಾನು ನೋಡ್ಕೊಳ್ಳದೇನೆ ವರ್ಷಗಟ್ಟಲೆ ಕಾಲ ಕಳೆದ್ಬಿಟ್ಟು ಅಕಸ್ಮಾತ್ ಆ ಮನುಷ್ಯ ಸತ್ತೋದ ನಂತರ ಮಕ್ಕಳುಗಳಿಗೆ ಅದರದ ಸಮಸ್ಯೆ ಬರುತ್ತೆ. ಆಗ ತಂದೆ ತಾಯಿನ ಬೈತಾರೆ, ಅವ್ರು ಎಷ್ಟೇ ಚೆನ್ನಾಗಿ ಜಮೀನನ್ನ ಮಾಡಿರಬಹುದು ಅಥವಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿರಬಹುದು, ಆದ್ರೆ ನನಗೆ ಸಂಬಂಧಪಟ್ಟಂತಹ ರೆಕಾರ್ಡ್ ಸರಿಯಾಗಿಲ್ಲ ಅಂತಂದಾಗ ಮಕ್ಕಳು ಅದನ್ನ ಬೈಯಕ್ ಶುರು ಮಾಡ್ತಾರೆ. ನಮ್ಮಪ್ಪಂಗೆ ಏನು ಗೊತ್ತೇ ಇರಲಿಲ್ಲ, ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ, ಡಾಕ್ಟರ್ಗಳನ್ನ ನೋಡ್ಕೊಳಕ್ ಆಗ್ತಿರ್ಲಿಲ್ವಾ ಹಾಗೆ ಅಂತ. ಅಂತಹದನ್ನ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನಮಗಿರುವಂತಹ ಹಕ್ಕು ನಮ್ಗೇನ್ ಬಂದಿದೆ ಜಮೀನಿನ ಮೇಲೆ ಅದು ಸರಿಯಾಗಿ ನಮೂದಾಗಿದೆಯಾ, ಸರ್ಕಾರಿ ದಾಖಲೆಗಳಲ್ಲಿ ನಮೂದಾಗಿದೆಯಾ ಅನ್ನೋದನ್ನ ನಾವು ನೋಡ್ಕೋಬೇಕು. ಅದರಲ್ಲಿ ನಾವು ಮಾರ್ಟ್ಗೇಜ್ ಮಾಡೋದಕ್ಕೆ ಹೋಗ್ತೀವಿ, ಅಡಮಾನ ಇಟ್ಟು ಸಾಲ ತಗೊಳ್ಳೋದಕ್ಕೆ ಹೋಗ್ತೀವಿ, ಆ ಸಮಯದಲ್ಲೂ ನಮಗೆ ನಮ್ಮ ಸರಿಯಾದಂತಹ ದಾಖಲೆ ಬೇಕಾಗುತ್ತೆ. ಸಾಲ ತಗೊಳ್ಬೇಕಾದ್ರೆ ದಾಖಲೆಗಳು ಬೇಕಾಗುತ್ತೆ, ಮಾರಾಟ ಮಾಡಬೇಕಾದ್ರಂತೂ ನಮಗೆ ದಾಖಲೆ ಸರಿ ಇದ್ರೆ ಮಾತ್ರ ಮಾರಾಟ ಮಾಡೋದು ಸಾಧ್ಯ. ಈಗ ಅದನ್ನ ಇದಕ್ಕೆಲ್ಲ ಭೂಮಿ ಯೋಜನೆ ಅಂತೇಳಿ ಕರಿತೀವಿ, ನಮ್ಮಲ್ಲಿ ಭೂಮಿ ಸಾಫ್ಟ್ವೇರ್ ಅಂತೇಳಿ ಮಾಡಿದೆ. ಎಲ್ಲವೂ ಈಗ RTCಗಳೆಲ್ಲ ಕಂಪ್ಯೂಟರೈಸೇಷನ್ ಆಗಿದೆ. ಎಲ್ಲಿ ಬೇಕಾದ್ರೂ ನಾವು ಇಡೀ ಜಗತ್ತಿನಲ್ಲಿ ಯಾವುದೇ ಮೂಲನಲ್ಲಿ ಕೂತ್ಕೊಂಡು ನನ್ನ ಜಮೀನಿನ RTC ಹೇಗಿದೆ, ಯಾರ ಹೆಸರಲ್ಲಿದೆ ಅಂತ ನೋಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ನೋಡ್ಕೋಬೇಕು. ಇಲ್ಲ ತುಂಬಾ ಕನಿಷ್ಠ ಬೆಲೆ 10 ರೂಪಾಯಿ ಕೊಡ್ತು ಅಂತ ಹೇಳಿದ್ರೆ ನಮಗೊಂದು RTC ಸಿಗುತ್ತೆ. ಅದು ನಾಡು ಕಚೇರಿಗಳಲ್ಲಿ ತಗೋಬಹುದು, ತಾಲೂಕು ಕಚೇರಿಗಳಲ್ಲಿ ತಗೋಬಹುದು. ಯಾವುದೋ ಕೆಲಸಕ್ಕೆ ನಾವು ತಾಲೂಕು ಸೆಂಟರ್ಗಳಿಗೆ ಹೋದಾಗ ಅಲ್ಲಿನ RTC ತಗೋಬರಿ, 10 ರೂಪಾಯಿ ಕೊಟ್ಟು ಒಂದು RTCಯನ್ನ ತಗೋಬಹುದು. ವರ್ಷಕ್ಕೆ 1 ಅಥವಾ 2 ಸಲ ನಮ್ಮ RTCಗಳನ್ನ ನಾವು ನೋಡ್ಕೊಳ್ತಾ ಇತ್ತು ಅಂತ ಹೇಳಿದ್ರೆ ನಾವು ಯಾವುದೇ ಸಮಸ್ಯೆಗಳು ಇಲ್ಲದಿದ್ದಾಗೆ ಜೀವನವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ನಂತರ ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ದಾಖಲೆಯನ್ನ ಕೊಟ್ಟು ಹೋದಾಗುತ್ತೆ. ಸೊ ಅದಕ್ಕೋಸ್ಕರ ಮುಖ್ಯವಾಗಿ ರೈತರು ತಮ್ಮ RTCಯನ್ನ ನೋಡ್ಕೋಬೇಕು. ಅದರಲ್ಲಿ RTCನಲ್ಲಿ ಕೆಲವು ಕಡೆ ಕಾಲಂಗಳು ಖಾಲಿ ಇರುತ್ತೆ. ಆ ಖಾಲಿ ಇದ್ರೆ ನಮಗೆ ಪರವಾಗಿಲ್ಲ, ನನ್ನ ಹೆಸರಲ್ಲಿ RTC ಇದೆಯಲ್ಲ, ನನಗೆ ಇನ್ನೇನು ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂತ ಹೇಳಿ ಕೂತ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಮುಖ್ಯವಾಗಿ ಅದರಲ್ಲಿ ಈ ಕಬ್ಜೆ ಅಥವಾ ಸ್ವಾಧೀನ ಅಂತ ಹೇಳಿ ಒಂದು ಕಾಲಮ 10ನೇ ಕಾಲಮಲ್ಲಿ ಇದೆ. ಅಂದ್ರೆ ಈ ಜಮೀನು ಇವರಿಗೆ ಹೇಗ್ ಬಂತು ಅನ್ನೋಂತ ವಿವರ ಅದರೊಳಗಿರುತ್ತೆ. ಅದರಲ್ಲಿ ಏನಾದ್ರು ಒಂದು ದಾಖಲೆ ನಮೂದಾಗಿರಲೇಬೇಕು. ಅನೇಕ ಆರ್ ಟಿ ಸಿಗಳಲ್ಲಿ ಕಾಲಂ 10 ಏನು ಮಾಹಿತಿಗಳು ಇರೋದಿಲ್ಲ, ಅಂದ್ರೆ ಕಾಲಂ 9 ಇವರು ಯಾರು ಸ್ವಾಧೀನದಾರ ಯಾರು ಏನು ಎತ್ತ ಅಂತ ಇರುತ್ತೆ, ವಿಸ್ತೀರ್ಣ ಇರುತ್ತೆ, ಒಂದು ಖಾತೆ ನಂಬರ್ನು ಸಹ ಅದರಲ್ಲಿ ಹಾಕಿರ್ಬೋದು. ಆದ್ರೆ ಇವರಿಗೆ ಅದು ಹೇಗ್ ಬಂತು, ವಾರಸದಾರಿಕೆಯಿಂದ ಬಂತ, ಕ್ರಯದಿಂದ ಬಂತ, ಹೇಗ್ ಬಂತು, ಪೋತೆ ಖಾತೆಯಾಗಿ ಬಂತ ಅಂತನ್ನೋ ಅದು ಗೊತ್ತಾಗಬೇಕು. ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತ ತಪ್ಪು ಅಥವಾ ರೈತರು ಅದ್ರ ಬಗ್ಗೆ ಗಮನ ಕೊಡದೇ ಇರೋದು ಏನು ಅಂತ ಹೇಳಿದ್ರೆ, ಸರ್ವೆ ನಂಬರ್ನ ನೋಡ್ತಾರೆ, ಎಕ್ಸ್ಟೆಂಟ್ ನೋಡ್ತಾರೆ, ನನ್ನ ಹೆಸರು ನಮೂದಾಗಿದೆಯಾ ಅಂತ ಅಷ್ಟೇ ನೋಡ್ಕೊಳ್ತಾರೆ. ಆದ್ರೆ ಕಾಲಂ 10 ಏನಿದೆ ಅದರೊಳಗೆ ಕಬ್ಜೆ ಅಥವಾ ಸ್ವಾಧೀನ, ಅದು ಜಮೀನು ಹೇಗೆ ಬಂತು ಅನ್ನೋದಕ್ಕೋಸ್ಕರ ಒಂದು ನಂಬರ್ ದಾಖಲಾಗಬೇಕು, ಅದು ಎಂಆರ್ ನಂಬರ್ ಅದರೊಳಗೆ ದಾಖಲೆ ಆಗಿರಲೇಬೇಕು. ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಇದನ್ನು ಮಾರಾಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಮನವನ್ನ ಹರಿಸಬೇಕಾಗತ್ತೆ. ಮತ್ತೆ ಕಾಲಂ ನಂಬರ್ 11 ಆರ್ ಟಿ ಸಿ ನಲ್ಲಿ ಒಂದು ಇತರೆ ಹಕ್ಕುಗಳು ಮತ್ತು ಋಣಗಳು ಅಂತ ಒಂದಿದೆ, ಇದನ್ನು ಸಹ ನಮ್ಮಲ್ಲಿ ಯಾರು ಅದನ್ನ ಗಮನಿಸೋದಿಲ್ಲ. ಅದು ಹಕ್ಕುಗಳೇನು, ಈಗ ಮೇಲಿನ ಜಮೀನ ಹತ್ರ ಒಂದು ನಾಲೆ ಹೋಗಿದೆ, ಅಲ್ಲಿಂದ ಒಂದು ಉಪನಾಲೆ ಬಂದಿದೆ, ಆ ಉಪನಾಲೆಯಿಂದ ನನ್ನ ಜಮೀನಿಗೆ ನೀರು ಬರುತ್ತೆ, ಹಾಗೆ ನನ್ನ ಜಮೀನಿನಿಂದ ಮುಂದಕ್ಕೂ ನೀರು ಹೋಗೋದಕ್ಕೆ ಅವಕಾಶ ಇದೆ. ಅದು ನನ್ನ ಜಮೀನಿನ ಒಂದು ಭಾಗ ಆಗಿರ್ಬೋದು, ಸಣ್ಣ ನಾಲೆ ಹೋಗ್ತಿರೋದ್ದು ಅದು ಕೆಳಗಿನ ಜಮೀನಿನವರ ಹಕ್ಕು. ನನ್ನ ಜಮೀನ ಮೇಲೆ ಕೆಳಗಿನ ಜಮೀನವರಿಗೆ ಹಕ್ಕಿದೆ, ನನ್ನ ಜಮೀನಿನ ಮೂಲಕ ನೀರು ಅವರ ಜಮೀನಿಗೆ ಹೋಗಬೇಕು. ಸೊ ಇದು ಆ ತರದ ಹಕ್ಕುಗಳಿತ್ತು ಅಂತ ಹೇಳಿದ್ರೆ ಅದರ ಮೇಲೆ ಅದನ್ನ ಮೆನ್ಷನ್ ಮಾಡಿರ್ಬೇಕಾಗತ್ತೆ. ಹಾಗೆ ಋಣಗಳು ಅಂತ ಒಂದು ಕಾಲಂ ಇದೆ, ಋಣಗಳಲ್ಲಿ ಯಾವ್ದಾದ್ರು ಸಾಲಗಳನ್ನ ತಗೊಂಡಿತ್ತು ಅಂತ ಹೇಳಿದ್ರೆ ಅಥವಾ ಈ ಮಾರಾಟ ಮಾಡೋದಕ್ಕೆ ಏನಾದ್ರು ಅಗ್ರಿಮೆಂಟ್ ಗಳನ್ನ ಮಾಡಿಕೊಂಡಿತ್ತು ಅಂತ ಹೇಳಿದ್ರೆ ಅದು ಈ ಋಣಗಳ ಕಾಲಂನಲ್ಲಿ ಬರಬೇಕು. ಕೆಲವು ಸರಿ ಏನಾಗುತ್ತೆ, ಇದು ಸಬ್ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಆದಂತಹ ನಡವಳಿಕೆಗಳು ಕಂದಾಯ ಇಲಾಖೆಗೆ ಬರುತ್ತೆ, ಅದು ದಾಖಲೆಗಳು ಎಂಟ್ರಿ ಆಗುತ್ತೆ. ಕೆಲವು ಸರಿ ಅವರವರೇ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದನ್ನ ಯಾರಿಗೂ ಹೇಳಿರೋದಿಲ್ಲ. ಆಗ ಇದರಲ್ಲಿ ಬಂದಿರಲ್ಲ, ಬೇರೆಯವ್ರನ್ನ ತಗೊಳಕ್ಕೆ ಹೋದಾಗ ಅಥವಾ ಬೇರೆ ಇದರಲ್ಲಿ ಎಂಟ್ರಿ ಏನೋ ಆಗಿಲ್ಲ ಅಂತ ಹೇಳಿ ಜಮೀನನ್ನ ಅವನು ಮಾರಾಟಕ್ಕೆ ತಗೊಂಡ್ಬಿಟ್ರೆ, ಆ ನಂತರ ಇಲ್ಲ ಈ ಜಮೀನ ಮೇಲೆ ನಾವು ಇಷ್ಟು ಸಾಲ ಕೊಟ್ಟಿದೀವಿ ಮಾಡಿದೀವಿ ಅಂತ ಹೇಳಿ ಇನ್ನೊಬ್ಬ ಬಂದಾಗ ದೊಡ್ಡ ಗಲಾಟೆಗಳು ಪ್ರಾರಂಭ ಆಗುತ್ತೆ. ಆ ಕಾರಣಕ್ಕೋಸ್ಕರ ಕಾಲಂ 11 ಹಕ್ಕು ಮತ್ತೆ ಋಣಗಳೇನಿದೆ ಅದನ್ನ ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಜಮೀನು ನಮಗೆ ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಡ್ಕೋಬೇಕು. ಇನ್ನೊಂದು ಮುಖ್ಯವಾಗಿ ಈ ಆರ್ ಟಿ ಸಿಗಳನ್ನ ತಗೊಂಡಾಗ ನೋಡಬೇಕಾದ್ದು ಅಂತ ಹೇಳಿದ್ರೆ ಮರಗಳ ಸಂಖ್ಯೆ. ತುಂಬಾ ಜನ ಇದರಲ್ಲಿ ಮೋಸ ಹೋಗ್ಬಿಡ್ತಾರೆ. ಜಮೀನಿನಲ್ಲಿ ಮರಗಳಿರುತ್ತೆ, ತೆಂಗಿನ ಮರ ಇರಬಹುದು, ಬೇವಿನ ಮರ ಇರಬಹುದು, ಬೀಟೆ ಮರಗಳಿರಬಹುದು, ಹುಣಸೆ ಮರ ಇರಬಹುದು, ಬೇವಿನ ಮರ, ಬೇರೆ ಬೇರೆ ರೀತಿಯಾದಂತಹ ಮರಗಳಿರುತ್ತೆ. ಆ ಮರಗಳ ಎಂಟ್ರಿ ಆರ್ ಟಿ ಸಿ ನಲ್ಲಿ ಕಡ್ಡಾಯವಾಗಿ ಆಗಬೇಕು. ಯಾಕೆಂದ್ರೆ ಅಕಸ್ಮಾತ್ ನಂದೇ ಉಪಯೋಗಕ್ಕೋಸ್ಕರ ನನ್ನ ಜಮೀನಲ್ಲಿರುವಂತಹ ಮರ ಬೇಕು ಅಂತಂದ್ರೆ ಆಗ ಅದು ಆರ್ ಟಿ ಸಿ ನಲ್ಲಿ ಎಂಟ್ರಿ ಇದ್ರೆ ಮಾತ್ರ ಅವ್ರು ಪರ್ಮಿಷನ್ ತಗೊಂಡು ಆ ಮರವನ್ನ ಕತ್ತರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹೊರತು, ಇಲ್ಲ ಅಂತ ಹೇಳಿದ್ರೆ ಆರ್ ಟಿ ಸಿ ನಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೆ ಸೇರಿದ ಮರ ಅಲ್ಲ ಅಂತ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆರ್ ಟಿ ಸಿ ತಗೊಂಡಾಗ ಅದರಲ್ಲಿ ನೋಡಬೇಕು ಮರಗಳು ಎಷ್ಟು ಸಂಖ್ಯೆಯಲ್ಲಿದೆ, ಎಷ್ಟೆಷ್ಟು ಮರಗಳಿದೆ ಅನ್ನೋದನ್ನ ಇವರು ಅದನ್ನ ಹಾಕೋಬೇಕಾಗತ್ತೆ. ಸೊ ಆ ಕಾರಣಕ್ಕೋಸ್ಕರ ರೈತರು ಅದನ್ನ ತಮ್ಮ ಜಮೀನಿನಲ್ಲಿರೋ ಮರಗಳು ಅದ್ರ ಬಗ್ಗೆ ಸಹ ನಾವು ದಾಖಲೆಗಳನ್ನ ಅದರಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಹಾಗೆ ನನಗೆ ಸಂಬಂಧಪಟ್ಟಂತಹ ಜಮೀನು ಬೇರೆಯವರಿಗೆ ಖಾತೆ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ನಮ್ಮ ಗ್ರಾಮ ಚಾವಡಿಗಳಲ್ಲಿ ವಿಲೇಜ್ ಅಕೌಂಟೆಂಟ್ಗಳು ಅದನ್ನ ಪ್ರಕಟವನ್ನ ಮಾಡಬೇಕು. ಅಂತ ಸಮಯದಲ್ಲಿ ಅದ್ರ ಬಗ್ಗೆ ನಮ್ದೇನಾದ್ರು ಅಬ್ಜೆಕ್ಷನ್ ಇದೆ ಅಂತ ಹೇಳಿದ್ರೆ, ಅಂದ್ರೆ ಅದೇನಾದ್ರು ತಕರಾರು ಇದೆ ಅಂತ ಹೇಳಿದ್ರೆ ಅದು ಸಂಬಂಧಪಟ್ಟಂತ ವಿಲೇಜ್ ಅಕೌಂಟೆಂಟ್ಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಅದನ್ನ ಕೊಡಬೇಕಾಗತ್ತೆ. ಖಾತೆ ಎಲ್ಲ ಆದ ನಂತರ ಇಲ್ಲ ಸರಿಯಾಗ್ಲಿಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಎಸಿ ಕೋರ್ಟ್ಗೆ ಅಪೀಲ್ ಹೋಗೋದು, ಅಲ್ಲಿ ಕಾಲಾವಕಾಶ ಮೀರಾಯ್ತು ಅಂತ ಆಮೇಲೆ ಡಿಸಿ ಕೋರ್ಟ್ಗೆ ಹೋಗೋದು, ಆಮೇಲೆ ಸಿವಿಲ್ ಕೋರ್ಟ್ಗಳಿಗೆ ಹೋಗೋದು, ಈ ತರದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ಗ್ರಾಮ ಚಾವಡಿಗಳಲ್ಲಿ ಆಗಾಗ್ಗೆ ಈ ರೀತಿಯಾದಂತಹ ಜಮೀನಿನ ಖಾತೆಗಳು ಬದಲಾವಣೆ ಸಂಬಂಧಪಟ್ಟಾಗೆ ಅಲ್ಲೇನು ಪ್ರಚುರ ಪಡಿಸ್ತಾರೆ ಅದನ್ನ ಅವರು ಗಮನಿಸ್ತಾ ಇರಬೇಕಾಗತ್ತೆ. ತಮ್ಮದೇ ಜಮೀನು ಈ ತರ ಸಂಬಂಧಪಟ್ಟಾಗೆ ಏನಾದ್ರು ಪ್ರಕರಣ ಇದೆ ಅಂತಾದ್ರೆ ತಕ್ಷಣದಲ್ಲೇ ಅದನ್ನ ತಕರಾರನ್ನ ಅವರು ಸಲ್ಲಿಸಬಹುದು. ನನಗೆ ಇದು ವಾರಸ್ತಾರ ನಾನಿದ್ದೀನಿ, ನನಗೆ ಗೊತ್ತಿಲ್ಲ ಈ ತರ ವ್ಯವಹಾರಗಳು ನಡೀತಾ ಇದೆ, ಅದರಿಂದ ಇದನ್ನ ತಡೆ ಹಿಡಿಬೇಕು ಅಂತಂದ್ರೆ ಅದು ಖಾತೆ ಮಾಡೋದಕ್ಕೆ ಆಗಲ್ಲ. ಅದನ್ನು ಕೊಟ್ಟು ಒಂದು ಅಕ್ನಾಯ್ಮೆಂಟ್ ಅವ್ರು ತಗೊಂತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಖಾತೆ ಮಾಡೋದಕ್ಕೆ ಆಗಲ್ಲ, ಅದು ವಾಪಸ್ಸು ಪುನಃ ತಾಲೂಕ್ ಆಫೀಸ್ಗೆ ಹೋಗುತ್ತೆ, ಇಲ್ಲ ತಹಶೀಲ್ದಾರು ಅಥವಾ ಡೆಪ್ಯೂಟಿ ತಹಶೀಲ್ದಾರು ಅದನ್ನ ಎನ್ಕ್ವೈರಿ ಮಾಡಬೇಕಾಗತ್ತೆ. ಆ ನಂತರ ಖಾತೆ ಬದಲಾವಣೆ ಬಗ್ಗೆ ಅವರು ಕ್ರಮವನ್ನ ತಗೋಬೇಕಾಗತ್ತೆ. ಸೊ ಹಾಗಾಗಿ ನನ್ನ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಮಾರಾಟದ ಪ್ರಕ್ರಿಯೆಗಳು ನಡೀತಾ ಇದೆಯಾ ಅಂತ ಹೇಳಿ ನಾವು ಅದನ್ನ ಗಮನಿಸ್ಕೋಬೇಕಾಗತ್ತೆ. ಮತ್ತೆ ನಂದು ಎರಡು ಎಕರೆ ಜಾಗ ಇದೆ, ಅದ್ರಲ್ಲಿ ಒಂದು ಎಕರೆ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಈಗ ಅದಕ್ಕೊಂದು ಸ್ಕೆಚ್ನ ಮಾಡಿಸೋಕ್ಕಾಗುತ್ತೆ. ಮೊದಲು ಅದಿರಲಿಲ್ಲ, ಈಗ ಪ್ರಿಮ್ಯುಟೇಷನ್ ಸ್ಕೆಚ್ ಅಂತ ಹೇಳಿ ಕರಿತೀವಿ. ಅದನ್ನ ನಾನು ಒಂದು ಎರಡು ಎಕರೆನಲ್ಲಿ ಯಾವ ಭಾಗವನ್ನ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಸ್ಪೆಸಿಫಿಕ್ ಆಗಿ ನಾವು ಅದನ್ನ ಹೇಳಬೇಕಾಗುತ್ತೆ. ನಾವು ಜಮೀನನ್ನ ಖರೀದಿ ಮಾಡಬೇಕು, ಪೂರ್ತಿ ಇಡೀ ಸರ್ವೆ ನಂಬರ್ ಆಗ್ಬಿಟ್ರೆ ಸಮಸ್ಯೆ ಇಲ್ಲ. ಅಕಸ್ಮಾತ್ ಒಂದು ಸರ್ವೆ ನಂಬರ್ನ ಅರ್ಧ ಭಾಗವನ್ನು, ಕಾಲ್ ಭಾಗವನ್ನು ಅಥವಾ ಭಾಗವನ್ನ ನಾವು ತಗೋತಾ ಇದೀವಿ ಅಂತಾದ್ರೆ ಅದಕ್ಕೆ ಒಂದು ಸ್ಕೆಚ್ನ ಮಾಡಬೇಕಾಗತ್ತೆ. ನಾವು ಮುಂಚಿತವಾಗಿ ಮಾತುಕತೆ ಸಮಯದಲ್ಲೇನೆ ಯಾವ ಭಾಗವನ್ನ ನಾವು ಮಾರಾಟಕ್ಕೆ ತಗೋತಾ ಇದೀವಿ ಅಂತನ್ನೋದು ನಮಗೆ, ಅದಕ್ಕೆ ಉತ್ತರ ಏನು, ದಕ್ಷಿಣ ಏನು, ಪೂರ್ವ ಪಶ್ಚಿಮ ಕಡೆ ಏನೇನು ಅನ್ನೋದನ್ನ ನಮಗೆ ತಿಳುವಳಿಕೆ ಇರಬೇಕು. ಹಾಗಾದಾಗ ಮಾತ್ರ ನಾವು ಆ ಪ್ರಿಮಿಟೇಷನ್ ಸ್ಕೆಚ್ ಇದ್ರೆ ನಾಳೆ ಖಾತೆ ಮಾಡಿದಾಗ ನಾವು ಜಮೀನನ್ನು ಸ್ವಾಧೀನಕ್ಕೆ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಅದನ್ನ ನಾವು ನೋಡ್ಕೋಬೇಕು. ಮತ್ತೆ ಈ ಪ್ರಕೃತಿ ವಿಕೋಪ ಸಂದರ್ಭಗಳಲ್ಲಿ ಪರಿಹಾರ ಕೊಡೋದಕ್ಕೆ ಸಾಕಷ್ಟು ಅವಕಾಶಗಳು ಕಾನೂನಲ್ಲಿ ಮಾಡಿದೆ. ಅದು ಬೆಳೆ ನಷ್ಟ ಇರಬಹುದು, ಪ್ರಾಣ ನಷ್ಟ ಇರಬಹುದು, ಪ್ರಾಣಿಗಳ ನಷ್ಟ ಇರಬಹುದು ಇತ್ಯಾದಿಗಳಿಗೆ, ಅಥವಾ ಬೆಂಕಿ ತಗಲಿರಬಹುದು, ಈ ತರ ಬೇರೆ ಬೇರೆ ಕಾರಣಕ್ಕೋಸ್ಕರ ಅಥವಾ ತುಂಬಾ ಜೋರು ಮಳೆ ಬರಬಹುದು, ಭೂಕಂಪ ಆಗಬಹುದು, ಇವೆಲ್ಲ ಪ್ರಕೃತಿ ವಿಕೋಪಗಳಲ್ಲಿ ಸೇರ್ತವೆ. ಅಥವಾ ಸಿಡಿಲು ಬರೆದು ತೊಂದರೆಗಳಾಗಿರ್ಬೋದು, ಮನೆಗಳು ಡ್ಯಾಮೇಜ್ ಆಗಿರ್ಬೋದು, ಇಂತಹ ಸಮಯದಲ್ಲಿ ಅದಕ್ಕೆ ಸರ್ಕಾರ ಒಂದಷ್ಟು ತುಂಬಾ ಶೇಕಡ 100 ಒಂದಷ್ಟು ಪರಿಹಾರವನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಬಗ್ಗೆನೂ ಸಹ ರೈತರಿಗೆ ಮಾಹಿತಿ ಇರಬೇಕಾಗುತ್ತೆ. ಮತ್ತೆ ಈ ಪೆನ್ಷನ್ಗಳಿದೆ ನಮ್ಮಲ್ಲಿ, ಬೇರೆ ಬೇರೆ ರೀತಿಯಾದಂತಹ ಪೆನ್ಷನ್ಗಳನ್ನ ಸರ್ಕಾರ ಮಾಡಿದೆ. ಅಂದ್ರೆ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಇರುವಂತವ್ರಿಗೆ ಹೇಗಾರು ಮಾಡಿ ಒಂದಷ್ಟು ಅವರ ಜೀವನವನ್ನ ಲೈವ್ಲಿಹುಡ್ ತಗೋಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ವೃದ್ಧಾಪ್ಯ ವೇತನ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿ ಅಂತೇಳಿ, ಅದನ್ನ 60 ಮೇಲ್ಪಟ್ಟಂತ ನಿರ್ಗರಿತಿಕರಾಗಿರಬೇಕು, ಅಥವಾ ಅವರಿಗೆ ಗಂಡು ಮಕ್ಕಳಿದ್ದು ಇವ್ರನ್ನ ನೋಡ್ಕೊಳ್ಳದೇ ಇದ್ದಂತ ವ್ಯಕ್ತಿಗಳಿಗೆ ಪೆನ್ಷನ್ ಕೊಡೋದಕ್ಕೆ ಅವಕಾಶ ಇದೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗುತ್ತೆ. ಹಾಗೆ ನಿರ್ಗತಿಕ ವಿಧವಾ ವೇತನ, ಡೆಸ್ಟಿಟ್ಯೂಟ್ ವಿಡೋ ಪೆನ್ಷನ್ ಅಂತ ಹೇಳಿ ಕರಿತೀವಿ. ಇದನ್ನು ಅಂದ್ರೆ ಯಾರಿಗೆ ಈಗ ಗಂಡ ಇರ್ತಾನೆ, ಇದ್ದಕ್ಕಿದ್ದಾಗೆ ಸತ್ತೋಗ್ಬಿಡ್ತಾನೆ, ಆಕೆಗೆ ಏನು ಗೊತ್ತಿಲ್ಲ, ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ, ಜೀವನ ಮಾಡೋದು ಗೊತ್ತಿಲ್ಲ ಅಂತನೋ ಸಮಯದಲ್ಲಿ ಅವರಿಗೆ ವಿಧವಾ ವೇತನವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಅಂಗವಿಕಲರಿಗೆ, ವಿಶೇಷವಾಗಿ ನಮ್ಮ ಸಮಾಜ ಅಂಗವಿಕಲರಿಗೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಗಮನವನ್ನ, ವಿಕಲಚೇತನರು ಅಂತ ಹೇಳಿ ಅವರಿಗೆ ನಾವು ಹೆಚ್ಚಿನ ಗಮನವನ್ನ ಕೊಡ್ತಾ ಇದೀವಿ. ಅದರಲ್ಲಿ ಸ್ವಲ್ಪ ಅಂಗವಿಕಲತೆ ಇರೋದಂತದೊಂದು ಅಥವಾ ಶೇಕಡ 60-70 ಹೆಚ್ಚು ಅಂಗವಿಕಲತೆ ಇತ್ತು ಅಂತ ಹೇಳಿದ್ರೆ ಅವರಿಗೆ ಸರ್ಕಾರ ಪೆನ್ಷನ್ ಅನ್ನ ಕೊಡುತ್ತೆ. ಅದು ಸಂಬಂಧಪಟ್ಟಂತ ಇಲಾಖೆನಲ್ಲಿ ಸಂಬಂಧಪಟ್ಟಂತ ವೈದ್ಯರು ಹೇಳಬೇಕು, ಇದು ಇಷ್ಟು ಪರ್ಸೆಂಟ್ ಇವರಿಗೆ ಡಿಸೆಬಿಲಿಟಿ ಇದೆ, ಇಷ್ಟು ಪಟ್ಟಿಗೆ ಅಂಗವಿಕಲತೆ ಇದೆ ಅಂತ ಹೇಳಿದ್ರೆ ಅಂತವ್ರಿಗೆ ಅದನ್ನ ಅಂಗವಿಕಲ ವೇತನವನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಮತ್ತೊಂದು ಈ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ 65 ಮೇಲ್ಪಟ್ಟಂತ ಜನರಿಗೆ ಅವ್ರಿಗೆ ಕೊಡೋದಕ್ಕೆ ವೃದ್ಧಾಪ್ಯ ವೇತನಕ್ಕಿಂತ ಜಾಸ್ತಿ ಇದರೊಳಗೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಮಂಜೂರು ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇರಬೇಕು. ಹಾಗೆ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಅಂತೇಳಿ, ಈ ನ್ಯಾಷನಲ್ ಫ್ಯಾಮಿಲಿ ಅಸಿಸ್ಟೆನ್ಸ್ ಸ್ಕೀಮ್ ಅಂತೇಳಿ NSAP ಅಂತ ಹೇಳಿ ಕರಿತೀವಿ ನಾವು ಅದನ್ನ, ಅದರೊಳಗೆ ಯಾವ್ದಾದ್ರು ದುಡಿಯುವ ವ್ಯಕ್ತಿ ಸತ್ತೋಗ್ಬಿಟ್ಟಾಗ ಆ ಕುಟುಂಬಕ್ಕೆ ಒಂದಷ್ಟು ನೆರವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರ ಕುಟುಂಬದ ಮುಖ್ಯಸ್ಥ ನಿಧನ ಹೊಂದಿದ 6 ಅಥವಾ ವರ್ಷದೊಳಗೆ ಸರ್ಟಿಫಿಕೇಟ್ ನ ಹಾಕಿ ಕೊಡ್ತು ಅಂತ ಹೇಳಿದ್ರೆ ಅವರಿಗೆ ಒಂದು ನೆರವನ್ನ ಸರ್ಕಾರ ಕೊಡುತ್ತೆ. ಹಾಗೆ ಈ ಅಂತ್ಯ ಸಂಸ್ಕಾರ ಸಹಾಯ ನಿಧಿ ಅಂತ ಒಂದು ಸ್ಕೀಮ್ ಇದೆ ಸರ್ಕಾರದಲ್ಲಿ, ಇದು ತುಂಬಾ ಜನಕ್ಕೆ ಮಾಹಿತಿ ಇರೋದಿಲ್ಲ. ಯಾರು BPL ಕಾರ್ಡ್ ಇರ್ತಾರೆ, ಬಿಲೋ ಪಾವರ್ಟಿ ಲೈನ್ ನ ಕಾರ್ಡ್ ಇಟ್ಕೊಂಡಿರ್ತಾರೆ, ಅವ್ರ ಮನೆಯಲ್ಲಿ ಯಾರಾದ್ರೂ ಸಾಯ್ತು ಅಂತ ಹೇಳಿದ್ರೆ ಈಗ 5,000 ಅದನ್ನ ಜಾಸ್ತಿ ಮಾಡಿದ್ದಾರೆ, 5,000 ಅಂತ್ಯ ಸಂಸ್ಕಾರ ನಿಧಿಯನ್ನು ಕೊಡೋದಕ್ಕೆ ಅವಕಾಶ ಇದೆ. ಹಾಗೆ ಸರಳ ಸಾಮೂಹಿಕ ವಿವಾಹಗಳು ಅಂದ್ರೆ ಸಾಮಾನ್ಯ ಜನರು ತಮ್ಮ ಮದುವೆಗೋಸ್ಕರನೇ, ಮಕ್ಕಳ ಮದುವೆಗೋಸ್ಕರನೇ ಜಮೀನುಗಳನ್ನ ಮಾರ್ಕೊಳ್ಳುವಂತದ್ದು ಇದ್ದದ್ದನ್ನೆಲ್ಲ ಮಾರ್ಕೊಳ್ಳುವಂತಹ ಸ್ಥಿತಿ ಬರಬಾರದು. ಅದಕ್ಕೋಸ್ಕರ ಸಾಮೂಹಿಕ ವಿವಾಹಗಳಿಗೆ ಹೆಚ್ಚು ಉತ್ತೇಜನವನ್ನ ಕೊಡಬೇಕು ಅಂತ ಹೇಳಿ ಅವರಿಗೆ ಪ್ರೋತ್ಸಾಹ ಧನವನ್ನು ಸಹ ಕೊಡುವಂತ ಒಂದು ಅವಕಾಶ ಇದೆ. ಹೀಗೆ ಯಾಕೆಂದ್ರೆ ಈ ಇತ್ತೀಚಿನ ರೈತರ ಆತ್ಮಹತ್ಯೆ ಕೇಸ್ಗಳನ್ನ ಅನೇಕನ ಪರಿಶೀಲನೆ ಮಾಡಿದಾಗ ಶೇಕಡ 50 ಅಂತ ಹೇಳಿದ್ರು ತಪ್ಪಾಗಲ್ಲ, ಮಕ್ಕಳ ಮದುವೆಗೋಸ್ಕರ ಸಾಲ ಮಾಡಿ ಮದುವೆಯನ್ನ ಮಾಡಿ ಆ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಂತ ಅನೇಕ ಪ್ರಕರಣಗಳನ್ನ ನಾನು ಗಮನಿಸಿದ್ದೇನೆ. ಹತ್ರದಲ್ಲಿ ಯಾರೋ ಮಾಡ್ತಾರೆ ಅಂತ ಹೇಳಿ ನಾವು ಮಾಡಕ್ ಹೋಗುವಂತದ್ದು ಮೂರ್ಖತನ ಅಂತ ಹೇಳಿದ್ರೆ ತಪ್ಪಲ್ಲ ಅದನ್ನ, ಯಾಕಂದ್ರೆ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟಕ್ಕೆ ಮಾತ್ರ ಮಾಡಬೇಕು. ನಮ್ಮ ದೇಶದಲ್ಲಿ ಬರ್ತಾ ಬರ್ತಾ ಇದೊಂದು ಕಾಂಪಿಟೇಷನ್ ಆಗೋಗ್ಬಿಟ್ಟಿದೆ. ನಮ್ಮ ಪಕ್ಕದ ಮನೆಯನ್ನು ಇಷ್ಟು ಖರ್ಚು ಮಾಡಿ ಮದುವೆ ಮಾಡ್ದ ನಾನು ಇಷ್ಟ ಮಾಡಬೇಕು, ಇಲ್ಲ ಊರಿನ ಜನ ಏನ್ ಅನ್ಕೊಂಡ್ಬಿಡ್ತಾರೋ ಹಾಗೆ ಅಂತ. ಇಲ್ಲ ಒಂದು ವಿಷಯವನ್ನ ನಾನು ಸ್ಪಷ್ಟಪಡಿಸಬೇಕು, ನಮಗೆ ಈ ಮರ್ಯಾದೆ ಅನ್ನುವಂತಹ ಒಂದು ಪ್ರಶ್ನೆ, ನನ್ನ ಮನ ಹೊಟ್ಟಾಯ್ತು ಮನ ಹೊಟ್ಟೋಗ್ಬಿಡತ್ತೆ ಅಂಥೇಳಿ ಜಮೀನೆಲ್ಲ ಮಾರ್ಕೊಂಡ್ಬಿಡೋದು, ಊರ್ ಬಿಟ್ಟು ಹೊಟ್ಟೋಗೋದು, ಇಲ್ಲ ಆ ಥರದ್ದಲ್ಲ. ಅದು ಮನ ಮರ್ಯಾದೆ ತಿರ್ಗಾ ನಾವು ಯಾವಾಗ ಬೇಕಾದ್ರೂ ಅದನ್ನ ಸಂಪಾದಿಸ್ಕೋದು, ಮೊದಲನೇ ಕಳ್ಕೊಳಕ್ಕೆ ಹೋಗಬಾರ್ದು. ಮತ್ತೆ ಕಳೆದೋಯ್ತು ಅಂತೇಳಿ ನಾವೇ ಅದಕ್ಕೊಂದು ಸರ್ಟಿಫಿಕೇಟ್ ಕೊಟ್ಕೊಂಡು ತೊಂದರೆಗಳಿಗೆ ಸಿಕ್ಕಾಕೋಬಾರ್ದು. ಯಾಕಂದ್ರೆ ಜೀವನದ ಸೈಕಲ್ನಲ್ಲಿ ಇದು ಬರ್ತಾ ಇರುತ್ತೆ, ನಾವು ಮೇಲೆ ಹೋಗ್ತೀವಿ ಕೆಳಗೆ ಬರ್ತೀವಿ, ಆದ್ರೆ ಒಂದ್ಸರಿ ಕೆಳಗೆ ಬಂದಂತರ ಪುನಃ ನಾವು ಮೇಲಕ್ಕೆ ಬರೋದಕ್ಕೆ ಅವಕಾಶ ಇದೆ. ಅದನ್ನ ಎದುರಿಸಬೇಕಷ್ಟೇ, ಅದನ್ನ ಪುರುಷ ಪ್ರಯತ್ನ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಅದನ್ನ ಕರಿತೀವಿ. ಸೊ ಈ ವರ್ಷ ನಮ್ಗೆ ಅಕಸ್ಮಾತ್ ಮಳೆ ಬರದೆ ಬೆಳೆ ಹೋಯ್ತು ಅಂತ ಹೇಳಿದ್ರೆ ಮುಂದ್ ವರ್ಷ ಬೆಳೆ ಹೋಗುತ್ತೆ ಅಂತಿಲ್ಲ, ಮುಂದ್ ವರ್ಷ ಬೆಳಿಬಹುದು. ಕೃಷಿಯನ್ನು ನಂಬಿ ಹಾಳಾದವರಂತೂ ಖಂಡಿತ ಇಲ್ಲ, ಅದ್ರ ಬಗ್ಗೆ ಸರಿಯಾದಂತ ಗಮನ ಕೊಡ್ತು ಅಂತ ಹೇಳಿದ್ರೆ, ಯಾಕಂದ್ರೆ ಇವತ್ತು ಬೇರೆ ಬೇರೆ ಇಲಾಖೆಗಳಿದೆ, ರೈತರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ಕೀಮ್ಗಳಿದೆ. ನಮ್ಮ ಜಮೀನಲ್ಲಿರುವಂತ ಮಣ್ಣಿನ ಫಲವತ್ತತೆಯನ್ನ ಪರಿಶೀಲನೆ ಮಾಡೋದ್ರಿಂದ ಮೊದಲುಗೊಂಡು ಜಮೀನನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಾಲ ತಗೊಳ್ಳೋ ತನಕ ಎಷ್ಟು ತರಹದ ಸ್ಕೀಮ್ಗಳಿದೆ ಅಂತ ಹೇಳಿದ್ರೆ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಎಸ್ಪೆಷಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಕೃಷಿ ಇಲಾಖೆ ಇದೆ ನಮ್ಮಲ್ಲಿ, ಅದು ರೈತರಿಗೋಸ್ಕರ ಇರುವಂತಹ ಇಲಾಖೆ. ಅದರಲ್ಲಿ ಬೇರೆ ಬೇರೆ ರೀತಿಯಂತಹ ವಿಜ್ಞಾನಿಗಳಿದ್ದಾರೆ. ಮತ್ತೆ ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಫ್ರೀ ಫೋನ್ ಕಾಲ್ ಮಾಡಿ ತಮ್ಮ ಜಮೀನಲ್ಲಿ ಏನು ಬೆಳೆ ಬೆಳ್ಕೋಬಹುದು, ಆಕಾಶವಾಣಿ ಇದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಡ್ತಾನೆ ಇರುತ್ತೆ. ನನ್ನ ಜಮೀನಲ್ಲಿರುವಂತಹ ಮಣ್ಣಿನ ಫಲವತ್ತತೆ ಕಡಿಮೆ ಇದೆ ಅಂತ ಗೊತ್ತಿದ್ದಾಗ ನಾನು ಯಾವುದೋ ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿ ಆ ಮಣ್ಣಿನ ಫಲವತ್ತತೆಗೆ ಸಾಕಾಗಲ್ಲ, ಅದು ಅಂತ ಬೆಳೆಯನ್ನ ಬೆಳೆದಾಗ ಆ ಬೆಳೆ ಕೈಗೆ ಬರೋದಿಲ್ಲ, ಆಗ ಡೆಸ್ಪರೇಟ್ ಆಗಿ ಸಾವಿಗೆ ಶರಣಾಗ್ಬಿಡ್ತಾರೆ. ಅದಾಗಬಾರ್ದು ಅಂತ ಹೇಳಿದ್ರೆ ನನ್ನ ಜಮೀನಿನ ಫಲವತ್ತತೆ ಎಷ್ಟಿದೆ, ಅದನ್ನ ಅಭಿವೃದ್ಧಿ ನಾನು ಹೇಗೆ ಮಾಡ್ಕೋಬಹುದು ಅಂತ ಅವರಿಗೆ ಗೊತ್ತಾಗಬೇಕು. ಆಗ ಮಾತ್ರ ಅವರು ಇಂತಹದ್ದೇ ಬೆಳೆಯನ್ನ ಬೆಳೆಯೋದಕ್ಕೆ ಸಾಧ್ಯ ಅಂತ ಗೊತ್ತಾದ್ರೆ ಅಂತ ಬೆಳೆ ಖಂಡಿತ ಅವ್ರಿಗೆ ಬರುತ್ತೆ. ಮತ್ತೆ ಈಗಂತೂ ಹವಾಮಾನ ಇಲಾಖೆ ಈ ವರ್ಷ ಎಷ್ಟು ಮಳೆ ಬರುತ್ತೆ ಎಷ್ಟು ಮಳೆ ಬರದೇ ಇರಬಹುದು ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ನಾವು ಅದನ್ನ ಪೇಪರ್ಗಳಲ್ಲಾಗ್ಲಿ ಇದರಲ್ಲಿ ಹೆಚ್ಚು ಗಮನ ಕೊಟ್ಟು ಅದನ್ನ ಕೇಳೋದಿಲ್ಲ, ಅದನ್ನ ಕೇಳ್ಕೋಬೇಕು. ಆಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಏನ್ ಬೆಳೆ ಬೆಳಿಬೇಕು ಅಂತನ್ನುವಂಥದ್ದನ್ನ ತಜ್ಞರಿಂದ ಅವರೊಂದು ಸಹಾಯ ಪಡಿಬೇಕು. ಯಾಕಂದ್ರೆ ಇದರಲ್ಲಿ ಕೇಳೋದಕ್ಕೆ ಸಂಕೋಚ ಇರಬಾರ್ದು. ರೈತರು ಕೇಳಿದಾಗ ಸಾಮಾನ್ಯವಾಗಿ ಯಾರು ಇಲ್ಲ ಅಂತ ಹೇಳೋದಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಒಂದಷ್ಟು ಮಾಹಿತಿಯನ್ನ ಇಟ್ಕೊಂತು ಅಂತ ಹೇಳಿದ್ರೆ, ಯಾಕಂದ್ರೆ ಇವತ್ತಿಗೂ ಸಹ ನಾವು ಸೈಂಟಿಫಿಕ್ ಆಗಿ ನಮ್ಮ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇಲ್ಲ. ನಾವು ಹಿಂದೆ ಯಾರು ಏನ್ ಮಾಡಿದ್ದು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಹೊಸ ಹೊಸ ಮೆಷಿನ್ಗಳೆಲ್ಲ ಬಂದಿರೋದ್ರಿಂದ ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಾಗುತ್ತೆ. ಮತ್ತೆ ಸಾಮಾನ್ಯವಾಗಿ ನಮ್ಮ ಜಮೀನು ಸಂಬಂಧಪಟ್ಟಾಗೆ ಮತ್ತೊಂದು ಮಾತು ಹೇಳೋದು ಅಂತ ಹೇಳಿದ್ರೆ, ನಮ್ಮ ಜಮೀನಿನ ಬಾಂಧ ಕಲ್ಗಳು ಬೌಂಡ್ರಿ ಸರಿಯಾಗಿದೆಯಾ ಅಂತನ್ನೋದನ್ನ ನೋಡ್ಕೋಬೇಕು. ಸರ್ವೆ ಇಲಾಖೆ ಇದೆ, ದುಡ್ಕಟ್ಟು ಅಂತ ಹೇಳಿದ್ರೆ ಬಂದು ಅಳತೆಯನ್ನ ಮಾಡಿ ಬಾಂಧ ಕಲ್ಗಳನ್ನ ಹಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಅದನ್ನ ನಾವು ಗಮನಿಸಬೇಕು. ಮತ್ತೆ ಸಾಮಾನ್ಯವಾಗಿ ತಪ್ಪುಗಳಾಗುವಂತದ್ದು ಅಂತ ಹೇಳಿದ್ರೆ, ಈ ಕೃಷಿ ಭೂಮಿನಲ್ಲಿ ಮನೆಗಳನ್ನ ಕಟ್ಟುವಂತ ಒಂದು ಹವ್ಯಾಸ ಬೆಳೆದು ಬಂದ್ಬಿಟ್ಟಿದೆ. ಕಟ್ಟೋ ಹಾಗಿಲ್ಲ, ಕೃಷಿ ಭೂಮಿನಲ್ಲಿ ಕೃಷಿ ಚಟುವಟಿಕೆ ಮಾತ್ರ ನಡೆಯಕ್ ಸಾಧ್ಯ ಇದೆ ಇರ್ತು. ಒಂದು ಫಾರ್ಮ್ ಹೌಸ್ ಕಟ್ಕೋಬಹುದು, ಅಲ್ಲಿ ಕೃಷಿ ಉಪಕರಣಗಳನ್ನ ಇಟ್ಕೊಳ್ಳೋದಕ್ಕೆ ಅಥವಾ ಯಾವನೊಬ್ಬ ಕಾವಲುಗಾರ ಇಟ್ಕೊಳ್ಳೋದಕ್ಕೆ ಅದು ಕಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ರೆ ಯಾರೋ ಕಟ್ಟಿದ್ರು ಅಂತೇಳಿ ನಾವು ಒಂದು ಮನೆಯನ್ನ ಕಟ್ತು ಅಂತ ಹೇಳಿದ್ರೆ ಅದು ಲೀಗಲ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಕೃಷಿಯೇತರ ಉದ್ದೇಶಕ್ಕೆ ನಾವೇನಾದ್ರೂ ಉಪಯೋಗಿಸ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದ ಅನುಮತಿಯನ್ನ ಪಡ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಅನೇಕ ಜನರು ಈ ತರ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಅದು ಕನ್ವರ್ಷನ್ ಆಗದೆ, ಭೂ ಪರಿವರ್ತನೆ ಆಗದೆ ಇರುವಂತಹ ಜಾಗದಲ್ಲಿ ಮನೆ ಕಟ್ಟಿ ಆ ನಂತರ ಅದು ಒಡೆದಾಕಿರುವಂತ ಸಾಕಷ್ಟು ಘಟನೆಗಳನ್ನು ಕೇಳ್ತೀವಿ. ಒಂದು ಮನೆ ಕಟ್ಟೋದು ಅಂತ ಹೇಳಿದ್ರೆ ಒಂದು ಜೀವನ, ಅದು ಒಂದು ಮದುವೆ ಮಾಡೋದು ಮನೆ ಕಟ್ಟೋದು ನಾವೇನು ಗಾದೆಗಳಲ್ಲಿ ಹೇಳ್ಕೊಂಡ್ಬರ್ತೀವಿ, ಅದೊಂದು ಜೀವನ. ಸೊ ಹಾಗಾಗಿ ನಮ್ಮ ಜೀವನವನ್ನ ಹಾಳು ಮಾಡ್ಕೋಬಾರದು ಅಂತ ಹೇಳಿದ್ರೆ, ನಾವು ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಜಾಗಕ್ಕೆ ಕಟ್ತಾ ಇದೀವಿ ಅಷ್ಟು ಜಾಗದ ಒಂದು ಭೂ ಪರಿವರ್ತನೆಯನ್ನ ಅವರು ಮಾಡಿಸ್ಕೋಬೇಕು. ಕಷ್ಟ ಏನಿಲ್ಲ, ಇವತ್ತು ಭೂ ಪರಿವರ್ತನೆ ಮಾಡುವಂತದ್ದು ಕಷ್ಟ ಏನಿಲ್ಲ, ಅದನ್ನ ಮಾಡಿಸ್ಕೊಂತು ಅಂತ ಹೇಳಿದ್ರೆ ಅದು ಲೀಗಲ್ ಆಗುತ್ತೆ. ಒಂದ್ಸಲ ಕೃಷಿ ಭೂಮಿ ಕೃಷಿಯೇತರ ಉದ್ದೇಶಕ್ಕೆ ಹೋಯ್ತು ಅಂತ ಹೇಳಿದ್ರೆ ಆನಂತರ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅಥವಾ ನಗರ ಸಭೆ ಅಥವಾ ಪುರಸಭೆ ವ್ಯಾಪ್ತಿಗೆ ಆ ಜಾಗ ಹೊರಟೋಗುತ್ತೆ. ಆನಂತರ ಅವರಲ್ಲಿ ಪ್ಲಾನ್ ಅಪ್ರೂವ್ ಮಾಡಿಸಿಕೊಂಡು ಮನೆಯನ್ನ ಕಟ್ಟೋದ್ರಿಂದ ಅವರು ಸಾಲವನ್ನು ಸಹ ತಗೋಬಹುದು. ಕೃಷಿ ಭೂಮಿನಲ್ಲಿ ಮನೆ ಕಟ್ಟಿದ್ರೆ ಅದಕ್ಕೆ ಸಾಲ ಕೊಡೋದಿಲ್ಲ. ಕೃಷಿಯೇತರ ಉದ್ದೇಶಕ್ಕೆ ಕೃಷಿ ಭೂಮಿ ಉಪಯೋಗಿಸಿದಾಗ ಅದಕ್ಕೆ ಸಾಲ ಸಿಗೋದಿಲ್ಲ. ಅದಕ್ಕೆ ಭೂ ಪರಿವರ್ತನೆ ಆದ ನಂತರ ಅವ್ರ ಮನೆಯನ್ನ ಕಟ್ಟಿದ್ರೆ ಅದಕ್ಕೆ ಸಾಲವನ್ನು ಸಿಗುತ್ತೆ. ಇದ್ರ ಬಗ್ಗೆ ಸಹ ನಾವು ತಿಳ್ಕೋಬೇಕು. ಮತ್ತಿನ್ನೊಂದು ನಾವು ಗಮನಿಸಬೇಕಾದಂತದ್ದು ಅಂತ ಹೇಳಿದ್ರೆ, ಅನೇಕ ಸಲ ಈ ನ್ಯಾಯಾಲಯಕ್ಕೆ ನಾವು ಪ್ರಕರಣಗಳನ್ನ ತಗೊಂಡು ಹೋಗ್ತೀವಿ. ಬೇಕೋ ಬೇಡವೋ ನಾವು ಇಬ್ಬರೇ ಕೂತ್ಕೊಂಡು ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬಹುದಾದಂತಹದ್ದು ಇರುತ್ತೆ. ಆದ್ರೆ ಎಲ್ಲೋ ಒಂಥರ ಸ್ವಾಭಿಮಾನ ಅನ್ನೋ ಹೆಸರಿನಲ್ಲೋ ಅಥವಾ ಏನೋ ಒಂದು ಕಾಂಪಿಟೇಷನ್. ಆ ಕಾರಣಕ್ಕೋಸ್ಕರ ನಾವೇ ಕೇಸ್ಗಳನ್ನ ತಗೊಂಡೋಗಿ ಲಾಯರ್ ಕೊಟ್ಟು ಕೋರ್ಟ್ಗೆ ಹೋಗಿ ಆಮೇಲೆ ಕೋರ್ಟಲ್ಲಿ ಕೇಸ್ ನಡೆಸಕ್ಕಾಗದೆ ನಮ್ಮ ಜಮೀನನ್ನ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನ್ಯಾಯಾಲಯಕ್ಕೆ ನಾವು ಪ್ರಕರಣ ತಗೊಂಡೋಗ್ತಾ ಇದ್ದೀವಿ ಅಂತಂದ್ರೆ ಬೇರೆ ದಾರಿ ಕಾಣಿಸ್ತಾ ಇದ್ದಾಗ ಊರಿನಲ್ಲಿ ಹಿರಿಯರ ಮಾತು ಕೇಳ್ತಿಲ್ಲ ಮಾಡ್ತಿಲ್ಲ ಇರ್ತಾರೆ, ಎಲ್ಲರ ಮಾತು ಯಾರೂ ಕೇಳಲ್ಲ, ಆತರ ಉದ್ದಟ್ಟತನ ಮಾಡುವಂತವರು ಒಂದು 5-10% ಇರಬಹುದು, ಇಲ್ಲ ಅಂತಲ್ಲ ಅದು. ಆದ್ರೆ ನಾವೇ ಕೂತ್ಕೊಂಡು ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ನಾವುಗಳೇ ಕೂತ್ಕೊಂಡು ಅದನ್ನ ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬಹುದು. ಆ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇಟ್ಕೊಳ್ಳೋದು ಒಳ್ಳೇದು. ಹಾಗೆ ನಾನು ಈಗಾಗಲೇ ಹೇಳಿದಾಗೆ ಜಮೀನನ್ನ ಮಾರಾಟ ಮಾಡಕ್ ಹೋದಾಗ ಅದರಲ್ಲಿರುವಂತಹ ಹಕ್ಕು ಋಣಗಳು ಅದನ್ನ ನಾವು ನಿರ್ದಿಷ್ಟವಾಗಿ ತಿಳ್ಕೋಬೇಕಾಗತ್ತೆ. ಮತ್ತೆ ನಮಗೆ ಕಾನೂನಿನ ತಿಳುವಳಿಕೆ ಇಲ್ಲದೆ ಅನೇಕ ಸಮಸ್ಯೆಗಳಿಗೆ ನಾವು ಸಿಕ್ಕಾಕೋತೀವಿ. ನೀವು ಅಗ್ರಿಕಲ್ಚರ್ ಮಾಡ್ಕೊಂಡು ಹೋಗ್ತಾರೆ, ನಿಮ್ಮ ಕೃಷಿನಲ್ಲಿ ಉತ್ತು ಬಿತ್ತು ಮಾಡ್ಕೊಂಡು ಹೋಗ್ತಿದ್ರೆ ಅದು ಯಾರು ಅದಕ್ಕೆ ಸಂಬಂಧಪಟ್ಟಾಗ ಏನು ಕೇಳೋದಿಲ್ಲ. ಆದ್ರೆ ಒಂದ್ಸರಿ ಮಾರಾಟಕ್ಕೆ ಅಂತ ನೀವೇನಾದ್ರು ಹೊರಟಾಗ ಸಮಸ್ಯೆಗಳು ಬರುತ್ತೆ. ಆಗ ನಾನು ಏನೇನ್ ತಿಳ್ಕೋಬೇಕಾಗಿತ್ತು, ಯಾಕಂದ್ರೆ ಎಲ್ರಿಗೂ ಎಲ್ಲವೂ ಗೊತ್ತಿರುತ್ತೆ ಅಂತ ಏನಿಲ್ಲ. ಆದ್ರೆ ಕಾನೂನು ಹೇಳಿರುತ್ತೆ ನಿಮಗೆ ಇದು ಮಾಡಿದ್ರೆ ಹೀಗಾಗತ್ತೆ ಅನ್ನೋಂತ ಕಾನೂನಿನ ತಿಳುವಳಿಕೆ ಇರಲೇಬೇಕು ಹಾಗೆ ಅಂತ ಹೇಳುತ್ತೆ. ಆತರ ನನಗೆ ತಿಳುವಳಿಕೆ ಇಲ್ಲ ಅಂತಂದ್ರೆ ಈ ತಾಲೂಕು ಮಟ್ಟದಲ್ಲಿ ಕಾನೂನು ಕೋಶಗಳಿರುತ್ತೆ, ಅಲ್ಲಿ ಲಾಯರ್ಗಳು ಫ್ರೀ ಆಗಿ ನಮಗೆ ಕಾನೂನು ಏನು ಅಂತ ಹೇಳ್ಕೊಡ್ತಾರೆ. ಸೊ ಅದರ ಬಗ್ಗೆ ನಾವು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಮುಂದೆ ಆಗಬಹುದಂತಹ ವ್ಯಾಜ್ಯಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಮುಖ್ಯವಾಗಿ ಇನ್ನೊಂದು ಹೇಳಬಾರದು ಅಂತ ಹೇಳಿದ್ರೆ ನಮ್ಮ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕಾಳಜಿಯನ್ನ ವಹಿಸಬೇಕು. ಯಾಕಂದ್ರೆ ಹೆಲ್ತ್ ಸೆಂಟರ್ಗಳು ಸಾಕಷ್ಟು ಇದೆ ನಮಗೆ, ಆದ್ರೆ ನಾವು ಅಲ್ಲಿಗೆ ಹೋಗೋದಿಲ್ಲ. ಮನೆ ಮದ್ದುಗಳು ನಮಗೆ ಮಾಡಕ್ ಗೊತ್ತಿದ್ರೆ ನಿಜವಾಗ್ಲೂ ಒಳ್ಳೇದೇನೆ, ಆದ್ರೆ ಈ ಮನೆ ಮದ್ದನ್ನೂ ಮಾಡ್ಕೊಳ್ಳದೆ ಕಾಯಿಲೆಗಳಿಗೂ ತುಕ್ತಾಗಿ ಪ್ರಾಣವನ್ನ ಕಳ್ಕೊಳ್ಳುವಂತ ಸಂದರ್ಭಗಳು ಬರಬಾರದು. ಯಾಕಂದ್ರೆ ಈಗಂತೂ ಹೆಲ್ತ್ ಕಾನ್ಶಿಯಸ್ ಅಂತ ಏನು ಹೇಳ್ತಾ ಇದ್ದೀವಿ ಅದು ತುಂಬಾ ಜಾಸ್ತಿ ಆಗ್ತಾ ಇದೆ. ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಹೆಚ್ಚಾಗಿ ಹಸಿರು ತರಕಾರಿಗಳನ್ನ ಸೇವನೆ ಮಾಡುವಂಥದ್ದು, ನಿಯಮಿತವಾಗಿ ಆರೋಗ್ಯವನ್ನ ತಪಾಸಣೆ ಮಾಡಿಸ್ಕೊಳ್ಳುವಂತಹ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ಇದ್ರ ಕಡೆಗೆ ನಾವು ಗಮನ ಹರಿಸೋದು ಒಳ್ಳೇದು. ಹೀಗೆ ಸಾಕಷ್ಟು ಅಂಶಗಳು ನಮ್ಮ ಕೈಲಿರುವಂತಹ ಅಂಶಗಳನ್ನ ನಾವು ಮರೀದೇನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ತಿಳುವಳಿಕೆಯನ್ನ ನಾವು ಜಾಸ್ತಿ ಮಾಡ್ಕೊಳ್ತು ಅಂತ ಹೇಳಿದ್ರೆ ನಿರಾತಂಕವಾಗಿ ನಾವು ನಮ್ಮ ಜೀವನವನ್ನ ಸಾಗಿಸೋದಕ್ಕೆ ಅವಕಾಶ ಇದೆ. ಈ ಕಂದಾಯ ಇಲಾಖೆಯ ಹೈರಾರ್ಕಿ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಅಂದ್ರೆ ಈಗ ರೈತರು ನೇರವಾಗಿ ಯಾರಾದ್ಮೇಲೆ ಯಾರು, ಯಾರಾದ್ಮೇಲೆ ಯಾರು, ಅವರ ದೂರಿಗೆ ಸಂಬಂಧಪಟ್ಟಂತೆ ಸಂಪರ್ಕ ಮಾಡಬಹುದು ಸರ್? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕಂದ್ರೆ ಈ ಹೈರಾರ್ಕಿ ಅಂತ ಅನ್ನೋದು ಬರೋದು ತುಂಬಾ ಮ್ಯಾಕ್ಸಿಮಮ್ ಲೆವೆಲ್ ಬರೋದು ಕಂದಾಯ ಇಲಾಖೆಯಲ್ಲಿ ಮಾತ್ರ. ಯಾಕಂದ್ರೆ ಮೊದಲಿಂದನೂ ಜನರಿಗೆ ತುಂಬಾ ಬೇಕಾದಂತಹ ಇಲಾಖೆ ಆಗಿರೋದ್ರಿಂದ ಇದರಲ್ಲಿ ಹೈರಾರ್ಕಿ ಪ್ರಶ್ನೆ ಇದೆ. ಅಂದ್ರೆ ನೀವು ಒಂದೇ ಹೆಜ್ಜೆಗೆ ಹೋಗಿ ಡಿ ಸಿ ಅವರ ಹತ್ರ ಅಪ್ಲಿಕೇಶನ್ ಕೊಟ್ಟರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅಥವಾ ಎ ಸಿ ಹತ್ರ ಹೋಗಿ ಸಮಸ್ಯೆ ಹೇಳಿದ್ರೆ ಅವ್ರ ತಿರ್ಗಿ ಅದನ್ನ ಯಾರು ಕಳಿಸ್ಬೇಕು ಅವ್ರಿಗೂ ಕಳಿಸ್ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನಾವು ಬಸ್ ಚಾರ್ಜ್ ಹಾಕೊಂಡು ಹೋಗಿ ಏನೋ ಡಿ ಸಿ ನೋಡ್ಬಿಟ್ಟೆ, ನಾನು ಎ ಸಿ ನೋಡ್ಬಿಟ್ಟೆ, ಅಪ್ಲಿಕೇಶನ್ ಕೊಟ್ಬಿಟ್ರೆ ಎಂದು ಪರಿಹಾರ ಆಗೋದಿಲ್ಲ. ಅದರಿಂದ ನೀವು ಹೇಳಿದಾಗೆ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬ ಗ್ರಾಮ ಸಹಾಯಕ ಅಂತ ಇರ್ತಾರೆ. ಸಣ್ಣ ಸಣ್ಣ ವಿಲೇಜ್ಗಳಿಗೂ ಒಬ್ಬೊಬ್ಬ ಗ್ರಾಮ ಸಹಾಯಕರು ಇರ್ತಾರೆ. ಸಾಮಾನ್ಯವಾಗಿ ಅದು ಆ ಊರಿನವರೇನೆ, ಅವರೆಲ್ಲರೂ ಪರಿಚಯ ಇರುವಂತವ್ರೆ. ಮೊದಲನೇದಾಗಿ ಅವ್ರನ್ನ ಸಂಪರ್ಕ ಮಾಡಬಹುದು. ಗ್ರಾಮ ಸಹಾಯಕರಿಗೆ ಅವರಿಗೆ ಬರವಣಿಗೆ ಇಲ್ಲ, ಆದರೆ ಮೆಜರ್ಮೆಂಟ್ ಹೋಗುವಂಥದ್ದು, ಜಮೀನಿನ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಈ ಮರಗಳ ಬಗ್ಗೆ, ಬೆಳೆಗಳ ಬಗ್ಗೆ, ಈ ಬರ್ತ್ ಅಂಡ್ ಡೆತ್ ಬಗ್ಗೆ ಅವರೆಲ್ಲ ಮಾಹಿತಿಯನ್ನು ವಿಲೇಜ್ ಅಕೌಂಟೆಂಟ್ ಕೊಡೋದಕ್ಕೆ ಅವಕಾಶ ಇರುತ್ತೆ. ಸೊ ಮೊದಲನೇದಾಗಿ ಗ್ರಾಮ ಸಹಾಯಕರು ಇರ್ತಾರೆ, ಅವ್ರ ನಂತರ ನಮಗೆ ವಿಲೇಜ್ ಅಕೌಂಟೆಂಟ್ಗಳಿದ್ದಾರೆ. ಒಂದು 4-5-3 ವಿಲೇಜ್ಗಳಿಗೆ ಸೇರಿದಾಗೆ, ದೊಡ್ಡ ಗ್ರಾಮಗಳಾದ್ರೆ ಇಡೀ ಗ್ರಾಮಕ್ಕೆ ಒಬ್ಬನೇ ವಿಲೇಜ್ ಅಕೌಂಟೆಂಟ್ ಇರ್ತಾನೆ. ಅವರು ನೆಕ್ಸ್ಟ್ ನಾನು ನೋಡಬೇಕಾದದ್ದು ವಿಲೇಜ್ ಅಕೌಂಟೆಂಟ್. ಸಾಮಾನ್ಯವಾಗಿ ಈ ಭೂಕಂದಾಯದ ದಾಖಲೆಗಳ ನಿರ್ವಹಣೆ ವಿಲೇಜ್ ಅಕೌಂಟೆಂಟ್ಗೆ ಸೇರಿದಂತಹದ್ದು. ಅದರ ನಂತರ ಅವ್ರ ಮೇಲ್ಪಟ್ಟು ನಮಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿದ್ದಾರೆ, ಕಂದಾಯ ನಿರೀಕ್ಷಕರು ಅವರಿರ್ತಾರೆ. ಈ ಖಾತೆಗಳನ್ನ ಅಕ್ಸೆಪ್ಟ್ ಮಾಡುವಂಥದ್ದು ಆ ಅಧಿಕಾರ ಎಲ್ಲ ಅವ್ರಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿರುತ್ತೆ. ನಾವದೇನು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತೀವಿ, ಅದಕ್ಕೆ ಅವ್ರು ರಿಪೋರ್ಟ್ ಹಾಕುವಂತವ್ರು ಮುಖ್ಯವಾದಂತಹ ಅಧಿಕಾರಿ ಅವರಾಗಿರ್ತಾರೆ. ಅದಾದ ನಂತರ ನಾಡ್ ಕಚೇರಿಗಳಿದ್ರೆ ಉಪತಹಶೀಲ್ದಾರ್ ಇರ್ತಾರೆ. ಇನ್ನು ಅದು ಕಸಬಾ ಹೋಬಳಿಗಳಿಗೆ ನಾಡ್ ಕಚೇರಿಗಳಿಲ್ಲ, ಬೇರೆ ಹೋಬಳಿಗಳಿಗೆ ಎಲ್ಲ ಕಡೆನೂ ನಾಡ್ ಕಚೇರಿಗಳು ಆಗಿದೆ. ಅಲ್ಲಿ ಒಬ್ರು ಉಪತಹಶೀಲ್ದಾರ್ ಇರ್ತಾರೆ, ಅವ್ರಿಗೆ ತಹಶೀಲ್ದಾರರಷ್ಟೇ ಜವಾಬ್ದಾರಿಗಳನ್ನ ಕೊಡಲಾಗಿದೆ. ಅನೇಕ ಸರ್ಟಿಫಿಕೇಟ್ಗಳನ್ನ ಕೊಡೋದಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ. ಸೊ ಹಾಗಾಗಿ ಡೆಪ್ಟಿ ತಹಶೀಲ್ದಾರ್ ಇರ್ತಾರೆ. ಇದಾದ ನಂತರ ತಹಶೀಲ್ದಾರ್ ಬರ್ತಾರೆ. ಅಂದ್ರೆ ಒಂದು ಸಣ್ಣ ವಿಲೇಜ್ಗೆ ಒಬ್ಬ ಗ್ರಾಮ ಸಹಾಯಕ, 2-3 ವಿಲೇಜ್ಗಳಿಗೆ ಸೇರಿದಾಗ ಒಬ್ಬ ವಿಲೇಜ್ ಅಕೌಂಟೆಂಟ್, ಒಂದು ಹೋಬಳಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್, ಮತ್ತೆ ಒಬ್ಬರು ಡೆಪ್ಟಿ ತಹಶೀಲ್ದಾರ್. 3-5 ಹೋಬಳಿಗಳನ್ನ ಸೇರಿದಾಗ ಒಂದು ತಾಲೂಕಾದಕ್ಕೆ ಅದಕ್ಕೆ ತಹಶೀಲ್ದಾರ್ ಇರ್ತಾರೆ. ತಹಶೀಲ್ದಾರ್ಗೆ ತುಂಬಾ ಅಧಿಕಾರ ಇದೆ. ಮತ್ತೆ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗುವಂತಹದ್ದು ತಾಲೂಕಿನ ತಹಶೀಲ್ದಾರ್ ಅವರ ಹತ್ತಿರದಲ್ಲೇನೆ. ಸೊ ತಹಶೀಲ್ದಾರಿಂದನೂ ಕೆಲಸ ಆಗಲಿಲ್ಲ ಅಂತಾದ್ರೆ ಆಗ ಮಾತ್ರ ನಾವು ಉಪವಿಭಾಗಾಧಿಕಾರಿಗಳನ್ನ ನೋಡಬಹುದು. ಮೂರು ಅಥವಾ ನಾಲ್ಕು ತಾಲೂಕುಗಳಿಗೆ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಉಪವಿಭಾಗಾಧಿಕಾರಿಗಳು ಇರ್ತಾರೆ. ಅವರು ಮೇಲ್ಮಟ್ಟದ ಅಧಿಕಾರಿ, ತಹಶೀಲ್ದಾರ್ಗಿಂತ ನೆಕ್ಸ್ಟ್ ಕೇಡರ್ನವರು. ಅವರು ಅವರು ಸಬ್ ಡಿವಿಷನ್ ಸಂಬಂಧಪಟ್ಟ ಹಾಗೆ ಅವರು ನೋಡ್ಕೊಳ್ತಾರೆ. ಈಗ ಅದೊಂದೊಂದು ಮ್ಯೂಟೇಷನ್ ಆಗಿರೋದು ತಪ್ಪಾಗಿದೆ, ಎಂಆರ್ ಆಗಿರೋದು ತಪ್ಪಾಗಿದೆ, ಖಾತೆ ಬದಲಾವಣೆ ಆಗಿರೋದು ತಪ್ಪಾಗಿದೆ ಅಂತ ಹೇಳಿದ್ರೆ ಅವರು ನ್ಯಾಯಾಲಯಗಳನ್ನ ನಡೆಸ್ತಾರೆ. ತಹಶೀಲ್ದಾರರು ನ್ಯಾಯಾಲಯಗಳನ್ನ ನಡೆಸ್ತಾರೆ, ಅಸಿಸ್ಟೆಂಟ್ ಕಮಿಷನರು ನ್ಯಾಯಾಲಯ ನಡೆಸ್ತಾರೆ. ಅದಾದ ನಂತರ ಅಲ್ಲಿ ನಮಗೆ ಇತ್ಯರ್ಥ ಆಗಲಿಲ್ಲ ಅಂದ್ರೆ ಆ ನಂತರ ಮಾತ್ರ ಜಿಲ್ಲಾಧಿಕಾರಿಗಳು, ಡೆಪ್ಟಿ ಕಮಿಷನರ್ ಅಂತ ಏನು ಕರಿತೀವಿ, ಅವ್ರಿಗೆ ಸಾಕಷ್ಟು ಅವ್ರದೇ ಆದಂತ ಅಧಿಕಾರ ಇದೆ. ಇಡೀ ಜಿಲ್ಲೆ ಕಂಟ್ರೋಲ್ ಅವ್ರಿಗೆ ಇರುತ್ತೆ. ಅವ್ರ ಕೈ ಕೆಳಗಡೆ ಅಸಿಸ್ಟೆಂಟ್ ಕಮಿಷನರು ತಹಶೀಲ್ದಾರ್ಸ್ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದಾದ ನಂತರ ನಮ್ಮ ಪ್ರಾದೇಶಿಕ ಆಯುಕ್ತ, ರೀಜನಲ್ ಕಮಿಷನರ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ, ಜಿಲ್ಲಾಧಿಕಾರಿಗಳು ಮಾಡಿದಂತ ಆದೇಶದ ಬಗ್ಗೆ ನಮ್ಗೇನಾದ್ರು ಅಸಮಾಧಾನ ಇತ್ತು ಅಂತ ಹೇಳಿದ್ರೆ ಅವರು ಕೋರ್ಟ್ ನ ನಡೆಸ್ತಾರೆ. ರೀಜನಲ್ ಕಮಿಷನರು ಅವರ ಹತ್ರಕ್ಕೆ ಹೋಗ್ಬೋದು. ಅದಾದ ನಂತರ ಕಂದಾಯ ಇಲಾಖೆ ಸೆಕ್ರೆಟೇರಿಯೇಟ್ ಇದೆ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಇರ್ತಾರೆ, ಅವರ ಹತ್ರಕ್ಕೆ ಹೋಗ್ಬೋದು. ಆ ನಂತರ ಎಲ್ರಿಗೂ ಮೀರಿದಂತದ್ದು ಚೀಫ್ ಸೆಕ್ರೆಟರಿ ಇರ್ತಾರೆ. ಸೊ ಇದು ನಮ್ಮ ಕಂದಾಯ ಇಲಾಖೆ ಇರುವಂತಹ ಹೈರಾರ್ಕಿ. ಈಗ ಕೋರ್ಟ್ ಅನ್ನು ತಾವು ಕೂಡ ನಡೆಸ್ತೀರಿ, ತಾವಾಗಲೇ ಹೇಳಿದಾಗ ಸಿವಿಲ್ ಕೋರ್ಟ್ಗಳು ಕೂಡ ಇದೆ. ಹೌದು. ಈಗ ಎಲ್ಲಿಗೆ ಹೋಗೋದು ತುಂಬಾ ಸೂಕ್ತ ಅಂತ ತಮ್ಗನ್ಸುತ್ತೆ ಸರ್? ಇಲ್ಲ, ಎಲ್ಲದಕ್ಕೂ ಒಂದು ಜ್ಯೂರಿಸ್ಡಿಕ್ಷನ್ ಅಂತ ಇದೆ. ಎಲ್ಲ ನೀವು ಒಂದೇ ಹೆತ್ತಿಗೆ ಕೇಸ್ಗಳನ್ನ ತಗೊಂಡು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿದೆ ಅಂತ ಅನ್ಕೊಂಡು ನಾವು ಒಂದೇ ಹೆತ್ತಿಗೆ ಹೈಕೋರ್ಟ್ಗೆ ಹೋಯ್ತು ಅಂತ ಹೇಳಿದ್ರೆ ಡಿಸ್ಮಿಸ್ ಆಗೋಗುತ್ತೆ ಕೇಸು. ನೀನ್ ಹೋಗಿ ಕೆಳಗಡೆ ಕೋರ್ಟ್ ನಲ್ಲಿ ಸಾಲ್ವ್ ಮಾಡ್ಕೊಂಡು ಅಲ್ಲಿ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಬಾ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಲ್ಲ, ಈಗ ಹಾಗೆ ನೇರವಾಗಿ ಅಧಿಕಾರಿಗಳು ನಡೆಸುವಂತಹ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ಕೊಳ್ಳೋದು ಉತ್ತಮನ ಭೂಮಿಗೆ ಸಂಬಂಧಪಟ್ಟಂತೆ, ಅಥವಾ ನೇರವಾಗಿ ತಳಹಂತದ ಕೋರ್ಟ್ಗೆ ಹೋಗೋದು ಸೂಕ್ತನ ಅನ್ನೋದು? ಅಲ್ಲ, ನಿಮ್ಗೆ ಏನಂದ್ರೆ ಈ ಲ್ಯಾಂಡ್ ಡಿಸ್ಪ್ಯೂಟ್ ಗಳಿದ್ರೆ ಮಾತ್ರ ಕಂದಾಯ ಇಲಾಖೆನೇ ಇಲ್ಲಿರುತ್ತೆ. ಆದ್ರೆ ಕಂದಾಯ ಇಲಾಖೆನಲ್ಲಿ ಕೆಲವು ವಿಷಯಗಳು ಇತ್ಯರ್ಥ ಆಗೋದಿಲ್ಲ, ಅಂತ ಸಮಯದಲ್ಲಿ ಅಲ್ಲಿ ಎಂಡಾರ್ಸ್ಮೆಂಟ್ ಇಶ್ಯೂ ಮಾಡ್ತಾರೆ. ಇದ್ರ ಬಗ್ಗೆ ನೀವು ಸಿವಿಲ್ ಕೋರ್ಟ್ಗೆ ಹೋಗ್ಬೋದು ಹಾಗೆ ಅಂತ. ಆನಂತರ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು, ನೇರಕ್ಕೆ ಹೋಗ್ಬಾರ್ದು. ಏನಂದ್ರೆ ಅಡ್ಮಿಷನ್ ಆಗೋಗುತ್ತೆ, ಕೇಸ್ ಅಡ್ಮಿಟ್ ಆಗ್ಬಿಡ್ಬೋದು, ಆನಂತರ ಅದು ರಿಜೆಕ್ಟ್ ಆಗ್ಬಿಡುತ್ತೆ. ಸೊ ಅದು ತಿರ್ಗಾ ಒಂದಷ್ಟು ಸಮಯನೂ ಹೋಯ್ತು, ದುಡ್ಡು ಹೋಯ್ತು. ಹಾಗಾಗಿರೋದ್ರಿಂದ ಅದಕ್ಕೆ ನಾನು ಹೇಳಿದೆ, ಕಾನೂನು ಕೋಶ ಏನು ತಾಲೂಕ್ ಲೆವೆಲ್ ಅಲ್ಲಿ ಇರುತ್ತೆ, ಅವ್ರ ಹತ್ರ ಹೋಗಿ ಒಂದ್ಸರಿ ಕನ್ಸಲ್ಟ್ ಮಾಡ್ಬೇಕು. ಅವರು ಯಾವುದೇ ಒಂದ್ಸರಿ ಮುಂದಕ್ಕೆ ಹೋಗ್ಬೇಕಾದ್ರೆ ಅವ್ರೊಂದ್ಸರಿ ಒಂದ್ಸರಿ ಕನ್ಸಲ್ಟ್ ಮಾಡ್ತು ಅಂತ ಹೇಳಿದ್ರೆ, ಅವ್ರ ಜೊತೆ ಒಂದ್ಸರಿ ಮಾತುಕತೆ ಆಡಿದ್ರೆ ನಾನು ಯಾವ ಕೋರ್ಟ್ಗೆ ಹೋದ್ರೆ ನನಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಅಂತ ಕೋರ್ಟ್ಗೆ ಮಾತ್ರ ಅವ್ರು ಹೋಗ್ಬೇಕಾಗುತ್ತೆ. ಒಳ್ಳೇದು ಡಾಕ್ಟರ್ ರಂಗನಾಥ್ ಅವರೇ, ಇದುವರೆಗೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ರೈತರು ತಿಳಿದಿರಬೇಕಾದಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕಂದಾಯ ಇಲಾಖೆಯ ಬಗ್ಗೆ ರೈತರು ತಿಳಿದಿರಬೇಕಾದ ಮಾಹಿತಿ ಈ ಕುರಿತು ಡಾಕ್ಟರ್ ಎಸ್ ಪಿ ರಂಗನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಭೂಮಿ ಬದುಕು ಸರಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮುಂದಿನ ಶುಕ್ರವಾರದಿಂದ ಎತ್ತುಗಳ ಸಾಕಾಣಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ರೈತನ ಸಂಪತ್ತು ಪ್ರಸಾರವಾಗುತ್ತೆ. ಇದರಲ್ಲಿ ಮೊದಲಿಗೆ ಎತ್ತುಗಳ ಪ್ರಸ್ತುತತೆ ಈ ಕುರಿತು ಡಾಕ್ಟರ್ ಆರ್ ವಿ ರಾಘವ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುತ್ತೆ. ಭೂಮಿ ಬದುಕು ಭೂ ದಾಖಲೆಗಳ ನಿರ್ವಹಣೆ ಕುರಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.